ಬಿಜೆಪಿಯಿಂದ ಹೊಸ ಮುಖ ಶಿಲ್ಪ, ಜೆಡಿಎಸ್ನಿಂದ ಸೋಮಪ್ಪ ಸೇರಿದಂತೆ 7 ಜನರು ಕಣದಲ್ಲಿದ್ದಾರೆ. ಕ್ಷೇತ್ರದಲ್ಲಿ 111,768 ಪುರುಷರು, 111,303 ಮಹಿಳೆಯರು, 26 ಜನ ಲಿಂಗತ್ವ ಅಲ್ಪಸಂಖ್ಯಾತ ಮತದಾರರು ಒಳಗೊಂಡು ಒಟ್ಟು 223,097 ಮತದಾರರಿದ್ದಾರೆ. ಈ ಪೈಕಿ 7,800 ಯುವ, 3,080 ಮಂದಿ 80 ವರ್ಷ ಮೇಲ್ಪಟ್ಟವರು, 2,693 ವಿಶೇಷಚೇತನರ ಮತದಾರರಿದ್ದಾರೆ. ಇಲ್ಲಿ 251 ಮತಗಟ್ಟೆಗಳನ್ನು ಸ್ಥಾಪಿಸಲಾಗಿದೆ. ಕರ್ನಾಟಕ ವಿಧಾನಸಭಾ ಚುನಾವಣೆ 2023 ಮತಕ್ಷೇತ್ರ ದರ್ಶನ ಕೇಳಿದಿರಿ. ಸಮಗ್ರ ನಿರ್ವಹಣೆ ಸುದ್ದಿ ವಿಭಾಗದ ಮುಖ್ಯಸ್ಥರು ಹಾಗೂ ಜಂಟಿ ನಿರ್ದೇಶಕರಾದ ಟಿಬಿ ನಂಜುಂಡಸ್ವಾಮಿ. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗದ ಪ್ರಸ್ತುತಿ. ಎಫ್ಎಂ 103.1 ಮೆಗಾಹರ್ಟ್ಸ್ ಕಂಪನಾಂಕದಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಈಗ ಸಮಯ 6:56.07. ಕಾರ್ಯಕ್ರಮ ಕೃಷಿ ರಂಗ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಇಂದಿನ ಕೃಷಿರಂಗ ಕಾರ್ಯಕ್ರಮದಲ್ಲಿ ತರಕಾರಿ ಬೆಳೆಗಳ ಕೃಷಿಯಲ್ಲಿ ಕಾಣುವ ಲೋಪದೋಷಗಳು, ಈ ಕುರಿತು ಡಾಕ್ಟರ್ ಬಿ ಪ್ರಭಾಕರ್ ಅವರೊಡನೆ ಸಂದರ್ಶನ. ಕೇಳುಗರೆ, ರೈತ ಬಾಂಧವರೇ, ಕೊಡಗು ಜಿಲ್ಲೆಯಲ್ಲಿ ಅನೇಕರು ತರಕಾರಿಗಳನ್ನು ಹಿಂಗಾರು ಮತ್ತು ಬೇಸಿಗೆ ಹಂಗಾಮಿನಲ್ಲಿ ಬೆಳ್ಕೊಳ್ತಾರೆ. ಮನೆ ಬಳಕೆಗೆ, ಸ್ನೇಹಿತರಿಗೆ, ಬಂಧುಗಳಿಗೆ ಕೊಡಲಿಕ್ಕೆ, ಹಾಗೆ ಮಾರಾಟಕ್ಕೂ ಗಮನಹರಿಸಿ ಕೆಲಸ ಮಾಡೋದಿದೆ. ಇವತ್ತು ನಮ್ಮ ಜೊತೆಗೆ ಕೃಷಿ ವಿಜ್ಞಾನ ಕೇಂದ್ರ ಗೋಣಿಕೊಪ್ಪ ಇಲ್ಲಿನ ತೋಟಗಾರಿಕಾ ವಿಭಾಗದ ವಿಷಯ ತಜ್ಞರಾಗಿರುವ ಡಾಕ್ಟರ್ ಬಿ ಪ್ರಭಾಕರ್ ಅವರು ಈ ಕುರಿತಂತೆ ಸಲಹೆಗಳನ್ನು ನೀಡ್ತಿದ್ದಾರೆ. ಪ್ರಸ್ತುತ ತರಕಾರಿ ಬೆಳೆಗಳ ಸಾಗುವಳಿಯಲ್ಲಿ ಏನೇನು ಲೋಪಗಳಾಗ್ತದವೆ, ಅವನ್ನು ಹೇಗೆ ಸರಿಪಡಿಸಿಕೊಳ್ಬೇಕು, ಬಿತ್ತನೆ ಬೀಜದ ಆಯ್ಕೆಯಿಂದ ಹಿಡಿದು ಕಟಾವಿನ ತನಕ ಏನೇನು ಕೆಲಸ ಕಾರ್ಯಗಳನ್ನು ಮಾಡಬೇಕು ಅನ್ನೋದ್ರ ಬಗ್ಗೆ ಈಗ ಬಿ ಪ್ರಭಾಕರ್ ಅವರು ಮಾತನಾಡ್ತಾರೆ. ಆಲಿಸಿಕೊಳ್ಳಿ ಪ್ರಭಾಕರ್ ಅವರೇ, ವಿಚಾರಗಳನ್ನು ಪ್ರಸ್ತಾಪ ಮಾಡಿ. ಕೊಡಗು ಜಿಲ್ಲೆಯಲ್ಲಿ ಪ್ರಮುಖವಾಗಿ ನೀವು ಕಂಡಂತೆ ಏನೇನು ತರಕಾರಿಗಳನ್ನು ಬೆಳೀತಿದ್ದಾರೆ? ಕೊಡಗಿನಲ್ಲಿ ತರಕಾರಿ ಕೃಷಿ ಅಂತ ಮಾತಾಡಬೇಕಾದ್ರೆ ಶನಿವಾಸಂತೆ, ಕೊಡ್ಲಿಪೇಟೆ, ತೋಳು ಶೆಟ್ಟಳ್ಳಿ ಈ ಭಾಗದಲ್ಲಿ ಬೇಸಿಗೆ ಹಂಗಾಮಿನಲ್ಲಿ ಭತ್ತದ ಕೊಯ್ಲಾದ ನಂತರ ಆ ಗದ್ದೆಗಳನ್ನು ಉಪಯೋಗಿಸಿಕೊಂಡು ಹಸಿ ಮೆಣಸಿನಕಾಯಿಯನ್ನು ಮಾಡ್ತಾರೆ. ಈ ಹಸಿರು ಮೆಣಸಿನಕಾಯಿ ಕೊಡಗಿನಲ್ಲಿ ಶನಿವಾರಸಂತೆ ಭಾಗದಲ್ಲಿ ಅಷ್ಟು ವಿಶೇಷವಾಗಿ ಇರುತ್ತೆ. ನಮ್ಮ ಕೊಡಗಿನಲ್ಲಿ ಹೆಚ್ಚು ಸಣ್ಣ ಮತ್ತು ಮಧ್ಯಮ ಹಿಡುವಳಿದಾರರು, ಅದರಲ್ಲೂ ಪ್ರಮುಖವಾಗಿ ಸೋಮವಾರಪೇಟೆ ಭಾಗದಲ್ಲಿ ಸಣ್ಣ ಹಿಡುವಳಿದಾರರೇ ಜಾಸ್ತಿ. ಹಸಿ ಮೆಣಸಿನಕಾಯಿ ಒಂದು 25,000-30,000 ನಿವ್ವಳ ಆದಾಯವನ್ನು ತಂದುಕೊಡ್ತಕ್ಕಂಥ ಏಕೈಕ ತರಕಾರಿ ಬೆಳೆ ಅಂದರೆ ಅದು ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಹಾಗೆ ಹಸಿ ಮೆಣಸಿನಕಾಯಿ ಜೊತೆಗೆ ಬದನೆ, ಬೀನ್ಸು, ಹುರುಳಿ, ಅಲಸಂದೆ, ಟೊಮ್ಯಾಟೊ ಇದನ್ನ ಬಳಸ್ತಾರೆ. ಮನೆಗಾಗುವಷ್ಟು ಉಪಯೋಗಿಸ್ಕೊಳ್ತಾರೆ. ಜಾಸ್ತಿ ಆಗಿದ್ದನ್ನು ವಾರದ ಸಂತೆಗೆ ಕೊಟ್ಟು ಬೇಕಾದಂಥ ದಿನಸಿಗಳನ್ನು ತರತಕ್ಕಂಥದ್ದು ಈ ಭಾಗದಲ್ಲಿ ನಾವು ನೋಡ್ತಕ್ಕಂಥದ್ದು. ಹಾಗೆ ಈ ಮಡಿಕೇರಿ ತಾಲೂಕು ಭಾಗಮಂಡಲ ವ್ಯಾಪ್ತಿನಲ್ಲಿ ಬಹಳ ಸಣ್ಣ ಹಿಡುವಳಿದಾರರು, 1 ಎಕರೆ ಅಥವಾ 2 ಎಕರೆ ಇರತಕ್ಕಂಥವ್ರು. ಭತ್ತದ ಕಟಾವಾದ ನಂತರ ಮುಖ್ಯವಾಗಿ ಈ ಚಳಿ ಕಳೆದು ಫೆಬ್ರವರಿಯ ನಂತರ ಅಲ್ಲಿ ಭತ್ತದ ಗದ್ದೆಗಳನ್ನು ಒಂದು ಸ್ವಲ್ಪ ಈ ಟ್ರ್ಯಾಕ್ಟರ್ ಅಳವಡಿಕೆ, ಟಿಲ್ಲರ್ ಅಳವಡಿಕೆ ಮಾಡಿಕೊಂಡು ಸರಿಯಾದ ಟೈಮ್ನಲ್ಲೇ ಉಳುಮೆ ಮಾಡ್ಕೊಳ್ಳೋದು ಪ್ರಾರಂಭ ಮಾಡ್ತಾರೆ. ನಂತರ ಅದಕ್ಕೆ ಒಂದು ಸ್ವಲ್ಪ ಮಡಿಯನ್ನು ಮಾಡಿಕೊಂಡು ಅವರೇ ಸ್ವತಃ ಸ್ಥಳೀಯವಾಗಿ ಸಿಗ್ತಕ್ಕಂತಹ ಈಗ ಒಂದು ಸ್ವಲ್ಪ ವಾಣಿಜ್ಯ ಪ್ರಮಾಣದಲ್ಲಿ ಸೌತೆ ಮಾಡೋದನ್ನು ಕೂಡ ನಾವು ನೋಡಿದ್ದೇವೆ. ಆಮೇಲೆ ಕೆಂಬಡೆಕಾಯಿ ಅಂತ ಹೇಳ್ತೀವಿ, ಹಾಗೆಯೇ ಬಳ್ಳಿ ಬೀನ್ಸು, ಎಣ್ಣೆ ಬದನೆ, ಗೆಡ್ಡೆಕೋಸು ಮತ್ತು ದಂಟಿನ ಸೊಪ್ಪು ಈ ರೀತಿ ಹತ್ತು ಸೆಂಟ್ ಜಾಗ 15 ಸೆಂಟ್ ಜಾಗದಲ್ಲಿ ನೀರಿನ ವ್ಯವಸ್ಥೆ ಇಲ್ಲದೆ ಇದ್ರೂ ಕೂಡ ಸ್ಥಳೀಯವಾಗಿ ಸಿಗ್ತಕ್ಕಂತ ನೀರುಗಳನ್ನೇ ಬಳಕೆ ಮಾಡಿಕೊಂಡು ಮನೆಗೆ ಎಷ್ಟು ಬೇಕು ತರಕಾರಿನ ಅಷ್ಟು ಬೆಳ್ಕೊಂಡು ಜೊತೆಗೆ ಇರ್ತಕ್ಕಂತಹ ಅಲ್ಲಿ ಚೆರಮಣೆ ಸಂತೆ ಆಗಿರ್ಬೋದು ಭಾಗಮಂಡಲ ಸಂತೆ ಆಗಿರ್ಬೋದು ತೆಗೆದುಕೊಂಡು ಹೋಗ್ಬಿಟ್ಟು ಮಾರಾಟ ಮಾಡಿ ಬೇಕಾಗಿರ್ತಕ್ಕಂಥ ದವಸ ಧಾನ್ಯಗಳನ್ನು ತರಲಿಕ್ಕೆ ಈ ತರಕಾರಿಯಿಂದ ಬರುತ್ತೆ ಅಂತ ಹೇಳಲಿಕ್ಕೆ ನಾನು ತುಂಬಾ ಇಷ್ಟಪಡ್ತೇನೆ. ಹಾಗೆಯೇ ವಿರಾಜಪೇಟೆ ಭಾಗದಲ್ಲಿ ಹಿಡುವಳಿ ವ್ಯವಸ್ಥೆ ತುಂಬಾ ಚೆನ್ನಾಗಿದೆ. ಆದರೂ ಕೂಡ ಬೆಟೋಳಿ ಗ್ರಾಮ ಪಂಚಾಯಿತಿ ಅಡಿಯಲ್ಲಿ ಬರ್ತಕ್ಕಂಥ ಹಳ್ಳಿಗಳಲ್ಲಿ ಸ್ವಲ್ಪ ಜಾಗದಲ್ಲೇ ಅನೇಕ ತರಕಾರಿಗಳನ್ನು ಮಾಡಿಕೊಂಡು ಬೇಸಿಗೆಯಲ್ಲಿ ಮನೆ ಬಳಕೆ ಮತ್ತು ವಿರಾಜಪೇಟೆಯಲ್ಲಿ ಮಾರುಕಟ್ಟೆ ವ್ಯವಸ್ಥೆ ಇರೋದ್ರಿಂದ ಮಾರಾಟ ಮಾಡಿಕೊಂಡು ಏನೇ ಆದಾಯ ಬೇರೆ ಬೆಳೆಗಳಲ್ಲಿ ಸಿಗದೆ ಇದ್ದ ಸಮಯದಲ್ಲಿ ಇಂಥ ಒಂದು ಬೆಳೆಗಳಿಂದ ಸ್ವಲ್ಪ ಮಟ್ಟಿಗೆ ಆದಾಯ ಮಾಡಿಕೊಂಡು ವ್ಯವಸ್ಥೆ ನಮ್ಮ ಕೊಡಗಿನಲ್ಲಿ ನಡೀತಾ ಇದೆ. ಈಗ ಏನು 15-20 ವರ್ಷದಿಂದ ಬೇಕಾದಂತಹ ಕೂಲಿ ಆಳುಗಳ ವ್ಯವಸ್ಥೆ ಮತ್ತು ಅವುಗಳಿಗೆ ನಾವು ತೊಡಗಿಸ್ತಾ ಇರತಕ್ಕಂತಹ ದುಡ್ಡು ಬಹಳಷ್ಟು ಕಡಿಮೆ ಇತ್ತು. ಹಾಗೇನೆ ಮನೆಯಲ್ಲಿ ಅನೇಕ ಜನರು ಇರ್ತಿದ್ರು, ಒಟ್ಟು ಕುಟುಂಬಗಳು ಇರ್ತಿದ್ವು, ಎಲ್ಲ ಕೆಲಸವನ್ನು ನಾವೇ ನಿಭಾಯಿಸ್ತಾ ಇದ್ವಿ. ತರಕಾರಿಗಳನ್ನ ಬೆಳೆಯುವಾಗ ಈಗೆಲ್ಲ ಸುಧಾರಿತ ತಳಿಯ ಬಿತ್ತನೆ ಬೀಜಗಳನ್ನೇ ಆಯ್ಕೆ ಮಾಡ್ಕೊಳ್ಳೋದಿದೆ, ನಾಟಿ ತಳಿಗಳನ್ನು ಇಟ್ಕೊಂಡಿರೋರಿದ್ದಾರೆ. ಈ ಕುರಿತಂತೆ ಹೇಳಿ, ಇತ್ತೀಚೆಗೆ ಭಾರತೀಯ ತೋಟಗಾರಿಕಾ ಸಂಶೋಧನಾ ಸಂಸ್ಥೆಯು ಸೇರಿಕೊಂಡು ಖಾಸಗಿ ಸಂಸ್ಥೆಗಳು ವಿಭಿನ್ನವಾದ ತಳಿಗಳನ್ನು ಬಿಡುಗಡೆ ಮಾಡಿದ್ದಾರೆ. ಹೈಬ್ರಿಡ್ ತಳಿಗಳಿದ್ದಾವೆ, ಸುಧಾರಿತ ತಳಿಗಳಿದ್ದಾವೆ, ಇನ್ನು ನಾಟಿ ತಳಿಗಳನ್ನು ಯಾರೇನು ಬಿಡುಗಡೆ ಮಾಡೋಕ್ಕೆ ಹೋಗಿಲ್ಲ, ನಮ್ಮ ರೈತರಲ್ಲೇ ಇದ್ದಾವೆ, ಅವನ್ನ ಸಂರಕ್ಷಣೆ ಮಾಡಿಕೊಂಡು ಉಪಯೋಗಿಸ್ಕೊಳ್ಳೋರು ಇದ್ದಾರೆ. ಈ ಕುರಿತಂತೆ ತಾವು ಏನು ದೃಷ್ಟಿ ಹರಿಸಬಲ್ಲರಿ? ಈಗಾಗಲೇ ನಮ್ಮಲ್ಲಿ ಇರ್ತಕ್ಕಂಥ ಸಾಂಪ್ರದಾಯಿಕ ತರಕಾರಿ ಬೀಜಗಳನ್ನು ನಾವು ಸಂರಕ್ಷಣೆ ಮಾಡಿಕೊಂಡು ಪ್ರತಿ ವರ್ಷ ನಾವು ಬಿತ್ತನೆಗೆ ಉಪಯೋಗಿಸ್ತಾ ಇದ್ದೀವಿ. ಭಾಳ ಸಂತೋಷದ ವಿಚಾರ, ಯಾಕೆಂದರೆ ಅದಕ್ಕೆ ತೊಡಗಿಸ್ತಕ್ಕಂತಹ ದುಡ್ಡು ನಮಗೆ ಕಡಿಮೆ ಆಗುತ್ತೆ, ಮತ್ತು ಈಗಾಗಲೇ ನಮ್ಮ ಪರಿಸರಕ್ಕೆ ಹೊಂದ್ಕೊಂಡಿರೋದ್ರಿಂದ ಅವು ಚೆನ್ನಾಗಿ ವರ್ಷ ವರ್ಷ ನಮಗೆ ಕೈ ನೀಡ್ತವೆ. ಆದರೆ ಕಾಲ ಬದಲಾದಂತೆ ಇವತ್ತು ಕೃಷಿ ವೈಜ್ಞಾನಿಕತೆ ಯುಗವನ್ನು ದಾಟಿದೆ. ಇವತ್ತು ತರಕಾರಿಯನ್ನೇ ಬೆಳೆದು ಸಾಧನೆ ಮಾಡಿರ್ತಕ್ಕಂಥ ಹಲವಾರು ರೈತರುಗಳಿದ್ದಾರೆ. ಕೇವಲ ಕಡಿಮೆ ಪ್ರದೇಶದಲ್ಲಿ ಅಧಿಕ ಆದಾಯವನ್ನು ಪಡ್ಕೊಂಡಿರ್ತಕ್ಕಂಥ ರೈತರಿದ್ದಾರೆ. ಇಲ್ಲ, ನಾವು ಬರೀ ತರಕಾರಿನೇ ಬೆಳೆದ್ಬಿಟ್ಟು ನಾವು ಇವತ್ತು ಒಂದು ಮಟ್ಟಕ್ಕೆ ತಲುಪಿದೀವಿ ಅಂತ ಹೇಳ್ತಕ್ಕಂಥವ್ರು ರೈತರು ಕೂಡ ನಮ್ಮ ಮುಂದೆ ಇದ್ದಾರೆ. ಈ ಒಂದು ನಿಟ್ಟಿನಲ್ಲಿ ಈ ಕೊಡಗಿನ ಒಂದು ಇರ್ತಕ್ಕಂಥ ವ್ಯವಸ್ಥೆಯೊಳಗಡೆ ಏನಾದರೂ ವಾಣಿಜ್ಯವಾಗಿ ಮಾಡಿದರೆ ನಾವು ಕಾಫಿ ಮತ್ತು ಕಾಳುಮೆಣಸು ಮತ್ತು ಭತ್ತದ ಜೊತೆಗೆ ಬೇಸಿಗೆ ಹಂಗಾಮಿನಲ್ಲಿ ಏನಾದರೂ ತರಕಾರಿಯನ್ನು ವ್ಯವಸ್ಥಿತವಾಗಿ ಮಾಡೋದೇ ಆದರೆ ಕೆಲವೊಂದು ವ್ಯವಸ್ಥೆಗಳನ್ನು ಬದಲಾಯಿಸಿಕೊಂಡು ನಾವು ತರಕಾರಿಯನ್ನು ಮಾಡೋದಕ್ಕೆ ಅವಕಾಶಗಳಿದೆ. ಇಲ್ಲ ಅಂತ ಏನಿಲ್ಲ. ಮೊದಲನೇದಾಗಿ ನಾವು ಮಾಡಬೇಕಾಗಿರ್ತಕ್ಕಂಥದ್ದು ಬೇಸಿಗೆಯಲ್ಲಿ ಬೆಳೆ ಕಟಾವಾದ್ಮೇಲೆ ನಾವು ಉಳುಮೆಯನ್ನು ಮಾಡಬೇಕು. ಉಳುಮೆ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ಮಣ್ಣು ಆಕಸ್ಮಿಕವಾಗಿ ಏನಾದರೂ ಮಳೆ ಸಿಕ್ಕಿದಾಗ ಮಳೆ ನೀರು ಅದರ ಮೇಲೆ ಬಿದ್ದು ಚೆನ್ನಾಗಿ ಹೀರ್ಕೊಳ್ಳುತ್ತೆ. ಅದ್ರ ಜೊತೆಗೆ ಇರ್ತಕ್ಕಂತಹ ಈ ಕೀಟ ರೋಗಗಳು ನಾವು ಉಳುಮೆ ಮಾಡಿದಾಗ ಅವು ಎಕ್ಸ್ಪೋಸ್ ಆಗಿಬಿಟ್ಟು ಅವೆಲ್ಲವೂ ಸತ್ತೋಗೋಗಿರುತ್ತೆ. ಆವಾಗಲೇ ನಾವು ಅಂಥ ಮಣ್ಣನ್ನು ಕೇವಲ ಒಂದು 1.5 ಅಡಿಯಿಂದ 1 ಅಡಿವರೆಗೂ ಒಂದು 5 ಎಕರೆ ಪ್ರದೇಶ ಇದೆ ಅಂತ ಹೇಳಿದ್ರೆ ಒಂದು 10 ಭಾಗದ ಕಡೆ ಮಣ್ಣನ್ನು ತೆಗೆದುಕೊಂಡು ಅದನ್ನು ಒಟ್ಟಿಗೆ ಸೇರಿಸಿ ಅದರಿಂದ ಒಂದು 1/4 ಕೆಜಿಯಷ್ಟನ್ನು ಮಣ್ಣನ್ನು ನಮ್ಮ ಕೃಷಿ ವಿಜ್ಞಾನ ಕೇಂದ್ರಕ್ಕೆ ತೆಗೆದುಕೊಂಡು ಬಂದಿದ್ದೆ. ಅದರಲ್ಲಿ ಅದನ್ನು ನಾವು ಪರೀಕ್ಷೆ ಮಾಡಿಬಿಟ್ಟು ಮಣ್ಣು ಉಳಿಯಿದ್ರೆ ತಕ್ಷಣವೇ ನಿಮಗೆ ಸುಣ್ಣವನ್ನು ಶಿಫಾರಸು ಮಾಡ್ತೇವೆ. ಸುಣ್ಣವನ್ನು ಹಾಕಿ ಇನ್ನೊಂದು ಉಳುಮೆ ಮಾಡಿ 15-30 ದಿವಸದ ಕಾಲ ಬಿಟ್ಟಾಗ ಏನಾಗುತ್ತೆ ಅಂತ ಹೇಳಿದ್ರೆ ಸ್ಥಳೀಯವಾಗಿ ಸಿಗ್ತಕ್ಕಂತಹ ಪೋಷಕಾಂಶಗಳಾಗಿರ್ಬೋದು, ಹಾಗೆಯೇ ನಾವು ಇನ್ನು ಎಷ್ಟು ಪ್ರಮಾಣದಲ್ಲಿ ಪೋಷಕಾಂಶಗಳನ್ನು ನೀಡಬಹುದು ಅನ್ನುವ ಈ ಒಂದು ವ್ಯತ್ಯಾಸವನ್ನು ಈ ಒಂದು ಮಣ್ಣು ಪರೀಕ್ಷೆಯಿಂದ ಗೊತ್ತಾಗುತ್ತೆ. ಒಂದು ಕಡೆ ನೋಡಿದರೆ ನಮಗೆ ಉಳಿತಾಯನೇ ಜಾಸ್ತಿ ಆಗುತ್ತೆ, ಮತ್ತು ಮುಖ್ಯವಾಗಿ ಬ್ಯಾಲೆನ್ಸ್ಡ್ ನ್ಯೂಟ್ರಿಷನ್ ಅಂತ ಹೇಳ್ತೇವೆ, ಸಮತೋಲನ ಪೋಷಕಾಂಶಗಳ ನಿರ್ವಹಣೆಯಲ್ಲಿ ಮಣ್ಣು ಪರೀಕ್ಷೆ ಬಹಳ ಮುಖ್ಯ. ದಯವಿಟ್ಟು ಯಾವುದೇ ಬೆಳೆ ಆಗಿರ್ಬೋದು ಮಣ್ಣು ಪರೀಕ್ಷೆ ಆಧಾರದ ಮೇಲೇ ಅದನ್ನು ನೀವು ಪೋಷಕಾಂಶಗಳ ನಿರ್ವಹಣೆ ಮಾಡಬೇಕಾಗುತ್ತೆ. ಅದು ಎರಡನೇ ಹಂತ. ಮೂರನೇದಾಗಿ ಒಂದೊಂದು ಸಮಯದಲ್ಲಿ ಇದ್ದಕ್ಕಿದ್ದಾಗಿ ಮಳೆ ಸಿಗುತ್ತೆ. ಫೆಬ್ರವರಿ ಮಾರ್ಚ್ ತಿಂಗಳಲ್ಲಿ ತರಕಾರಿ ಮಾಡಬೇಕಾದ್ರೆ ವ್ಯವಸ್ಥಿತವಾಗಿ ಚರಂಡಿ ಗುಂಡಿಗಳನ್ನು ಮಾಡ್ಕೋಬೇಕು. 15 ಅಡಿಗೆ 1 ರಂತೆ 2 ಅಡಿ ಆಳ ಅಥವಾ 1 ಅಡಿ ಅಗಲ ಉದ್ದವಾಗಿ ನಾವು ಚರಂಡಿಗಳನ್ನು ಮಾಡಬೇಕಾಗುತ್ತೆ. ಮಳೆ ಬಿದ್ದಿದ್ದು ಆ ಚರಂಡಿಗೆ ಬಂದು ನೀರು ಹರಿದು ಹೋಗಬೇಕು, ಎಲ್ಲೂ ಕೂಡ ನಿಂತ್ಕೋಬಾರ್ದು. ಈ ವ್ಯವಸ್ಥೆಯನ್ನು ಮಾಡಿಕೊಂಡು ಜೊತೆಗೆ ಈಗ ಹೇಗೆ ಶುಂಠಿ ಬೇಸಾಯ ಮಾಡಬೇಕಾದ್ರೆ ಮಡಿಗಳನ್ನು ತಯಾರಿ ಮಾಡ್ತೇವೆ, ಏರು ಮಡಿಗಳನ್ನು ಮಾಡ್ತೇವೆ. ಅದೇ ರೀತಿ ಏರು ಮಡಿಗಳನ್ನೇ ಮಾಡಿಕೊಂಡು ಕಳೆ ಬರೋದು ಬಹಳ ಸಾಮಾನ್ಯ. ಬೆಡ್ಗಳನ್ನು ಮಾಡಿ ಪಾಲಿಥಿನ್ ಆಳೆ ಉದ್ದಕ್ಕೆ ಹಾಸಿ ಅದರ ಮೇಲೆ ನಾಟಿ ಮಾಡಿದರೆ ಕಳೆ ಬರೆದು ಕಡಿಮೆ ಆಗುತ್ತೆ, ಬೆಳೆ ಕೂಡ ಗುಣಮಟ್ಟದಿಂದ ಇರುತ್ತೆ. ಹೀಗೆ ನಾವು ನಾಟಿ ಮಾಡಬೇಕಾದ್ರೆ ಏನೆಲ್ಲ ಮುನ್ನೆಚ್ಚರಿಕೆ ತಗೋಬೇಕು ಅನ್ನೋದು ಮುಖ್ಯ. ಒಂದ್ಸತಿ ಸುಣ್ಣ ಹಾಕಿ 15 ದಿವಸಗಳ ನಂತರ ಮತ್ತೆ ಬೆಡ್ ಮಾಡಿ ಅದರ ಮೇಲೆ ಪಾಲಿಥಿನ್ ಹಾಕಬೇಕಾದ್ರೆ ಜೊತೆಗೆ ಸಾಕಷ್ಟು ಪ್ರಮಾಣದಲ್ಲಿ ಕೊಟ್ಟಿಗೆ ಗೊಬ್ಬರಗಳನ್ನು ನೀಡಬೇಕು. ಜೊತೆಗೆ ಬೇವನಿಂಡಿ ಈ ರೋಗ ಕೀಟಗಳನ್ನು ಸಹಿಸುವ ಶಕ್ತಿ ಬರುತ್ತೆ ಮಣ್ಣಿಗೆ. ಅದನ್ನು ಕೂಡ ಹಾಕಿ ಪಾಲಿಥಿನ್ ಶೀಟ್ ಹಾಕ್ಬಿಟ್ಟು ನಂತರ ಮೆಣಸಾಗಿರ್ಬೋದು ಬದನೆ ಆಗಿರ್ಬೋದು ಸಸಿ ಮಾಡಿಕೊಂಡು ನಂತರ ನಾಟಿ ಮಾಡ್ತೇವೆ. ಇನ್ನಿತರ ನೇರವಾಗಿ ಬೀಜಗಳನ್ನೇ ನಾವು ಬಿತ್ತನೆ ಮಾಡ್ತೇವೆ. ಇಂಥ ಸಮಯದಲ್ಲೂ ಅಷ್ಟೇ ಬೆಡ್ ಮೇಲೆ ನೇರವಾಗಿ ಬಿತ್ತನೆಯನ್ನು ಕೂಡ ಮಾಡಬಹುದು. ಈ ರೀತಿ ಮಾಡೋದ್ರಿಂದ ಶೇಕಡ 20-25 ಕಳೆ ತೆಗಿಬೇಕು ಅನ್ನೋ ತಗಲ್ತಕ್ಕಂತಹ ಖರ್ಚು ನಮಗೆ ಉಳಿತಾಯ ಆಗುತ್ತೆ. ಜೊತೆಗೆ ಬೆಳೆ ತುಂಬಾನು ಕೂಡ ಚೆನ್ನಾಗಿ ಬರುತ್ತೆ. ಈ ಪಾಲಿಥಿನ್ ಶೀಟ್ ನಾವು ಹಾಕೋದ್ರಿಂದ ಒಳಗಡೆ ಒಂದು ಶಾಖ ಉತ್ಪನ್ನ ಆಗುತ್ತೆ, ನೀರು ಜೊತೆಗೆ ಇರೋದ್ರಿಂದ ಆ ಶಾಖದಿಂದ ಗಿಡ ತುಂಬಾ ಚೆನ್ನಾಗಿ ಬರುತ್ತೆ, ಯಾವುದೇ ರೋಗ ಕೂಡ ಇರೋದಿಲ್ಲ. ಗಿಡಗಳನ್ನ ನಾವು ನಾಟಿ ಮಾಡಿ ನಂತರ ದಿನಗಳಲ್ಲಿ ನಿರಂತರವಾಗಿ ಬೆಳೆಗೆ ನೀರನ್ನ ಕೊಡ್ತಕ್ಕಂಥದ್ದು, ಜೊತೆಗೆ ಸಗಣಿಯ ನೀರನ್ನ ಬುಡಕ್ಕೆ ತೊಯಿಸ್ತಕ್ಕಂಥದ್ದು, ಮತ್ತೆ ಉಡಿ ಗೊಬ್ಬರವನ್ನ ಬುಡಕ್ಕೆ ನೀಡ್ತಕ್ಕಂಥದ್ದು, ಕಳೆ ಇಲ್ದ ಅರ್ಥಾಗೆ ಮಾಡುವಂಥದ್ದು, ಮತ್ತೆ ಇತ್ತೀಚೆಗೆ ನೀವೆಲ್ಲ ಕೇಳಿರ್ಬೋದು ಪೋಷಕಾಂಶಗಳನ್ನ ಎಲೆಗಳ ಮೇಲೆ ಸಿಂಪರಣೆ ಮಾಡಿದರೆ ಗಿಡ ಚೆನ್ನಾಗ್ತವೆ ಅಂತ. ಈ ತರಕಾರಿಗಳಲ್ಲೂ ಕೂಡ ತರಕಾರಿಯ ಒಂದು ಸ್ಪೆಷಲ್ ಅಂತ ಇದೆ. ಅದನ್ನ 1 ಲೀಟರ್ ನೀರಿಗೆ 5 ಗ್ರಾಂ ಪ್ರಕಾರ ದ್ರಾವಣ ಮಾಡಿಕೊಂಡು ಅದನ್ನ ಬೆಳಗ್ಗೆ ಮತ್ತೆ ಸಂಜೆಯ ಸಮಯದಲ್ಲಿ ತರಕಾರಿಗಳ ಮೇಲೆ ಸಿಂಪರಣೆ ಮಾಡಬೇಕಾಗುತ್ತೆ. ಇದನ್ನು ತಯಾರು ಮಾಡ್ಕೊಳ್ಳೋದು ಹೇಗೆ ಅಂತ ಹೇಳಿದ್ರೆ, ಈಗ ಒಂದು 25 ಲೀಟರ್ ನೀರಿದೆ ಅಂತ ಹೇಳಿದ್ರೆ 100 ಗ್ರಾಂನಷ್ಟು ಪುಡಿಯನ್ನ ಹಾಕೋಬೇಕು ಈ ವೆಜಿಟೇಬಲ್ ಸ್ಪೆಷಲ್ ಒಂದು. ಅದ್ರ ಜೊತೆಗೆ ತಲೆಗೆ ಉಪಯೋಗಿಸ್ತಕ್ಕಂಥ ಶಾಂಪು, 1 ಸ್ಯಾಚೆಟ್ ಮತ್ತೆ 1 ನಿಂಬೆಹಣ್ಣಿನ ಜ್ಯೂಸ್, ಇದನ್ನ ಮಿಶ್ರಣ ಮಾಡಿ ಬೆಳಗ್ಗೆ ಮತ್ತೆ ಸಂಜೆ ಟೈಮ್ನಲ್ಲಿ ಸಿಂಪರಣೆ ಮಾಡಬೇಕು. ಇದನ್ನ ನಾವು ಪ್ರತಿ 15-20 ದಿವಸಗಳಿಗೊಮ್ಮೆ ಸಿಂಪರಣೆ ಮಾಡಿದ್ರೆ ಬೆಳೆಯಲ್ಲಿ ಉಲ್ಲಸಾಗಿ ಕೂಡ ಬರುತ್ತೆ, ರೋಗ ಸಹಿಷ್ಣು ಶಕ್ತಿನೂ ಕೂಡ ಹೆಚ್ಚಾಗುತ್ತೆ, ಹಾಗೂ ಬಂದಂತಹ ಫಸಲು ಕೂಡ ಗುಣಮಟ್ಟದಿಂದ ಇರುತ್ತೆ. ಇಂಥ ಕಾರ್ಯಗಳನ್ನ ಮತ್ತೆ ಯಾವುದೇ ಕಾರಣಕ್ಕೂ ಕೂಡ ಬೆಳೆದಂತಹ ಗಿಡಗಳ ಎಲಕ್ಕೆ ಎಲೆಗಳು ಸ್ಪರ್ಶಿಸಬಾರ್ದು. ಯಾಕೆಂದ್ರೆ ಸಾಕಷ್ಟು ರೋಗಾಣುಗಳು ಈ ಭೂಮಿಯಿಂದನೇ ಬರೋಂಥವು ಜಾಸ್ತಿ. ಆದ್ದರಿಂದ ಇಂಥವುಗಳನ್ನು ಮೇಲಕ್ಕೆ ದಾರದಿಂದ ಎತ್ತಿ ಕಟ್ಟಿ ಚಪ್ಪರದ ವ್ಯವಸ್ಥೆ ಮಾಡ್ತಕ್ಕಂಥದ್ದು ಈ ಹಾಗಲಕಾಯಿ ಆಗಿರ್ಬೋದು ಮತ್ತೆ ಹೀರೆಕಾಯಿ ಆಗಿರ್ಬೋದು, ಇಂಥವುಗಳನ್ನು ಮಾಡಬೇಕಾಗತ್ತೆ. ಮತ್ತೆ ಈ ಕಲ್ಲಂಗಡಿ, ಸೌತೆ, ಹೀಗೆ ಕುಕರ್ಬಿಟೇಷಿಯಸ್ ವೆಜಿಟೇಬಲ್ಸ್ ಅಂತ ಹೇಳ್ತೀವಿ, ಬಳ್ಳಿ ಜಾತಿಯ ತರಕಾರಿಗಳು, ಇವುಗಳಿಗೆ ಮುಂಚೆನೆ ಅಗಲವಾದಂತಹ ಏರುಮಣ್ಣುಗಳನ್ನ ಮಾಡಿ ಅದರ ಮೇಲೆ ಸಾಕಷ್ಟು ಗೊಬ್ಬರ ಕೊಟ್ಟು ನಂತರ ಬೀಜ ಬಿತ್ತನೆ ಮಾಡಿಕೊಂಡು ನಂತರ ನೀರಾವರಿ ಎಲ್ಲ ವ್ಯವಸ್ಥೆ ಮಾಡಿಕೊಂಡು ಮಾಡಿ ಅದನ್ನ ಬೆಡ್ ಮೇಲೆ ಹರಡು ಹಾಗೇನೆ ಬೆಳೆಸಬಹುದು, ಏನ್ ತೊಂದರೆ ಇಲ್ಲ. ಆದ್ರೆ ಎತ್ತಿ ಕಟ್ಟಿದ್ರೆ ಇನ್ನೂ ಕೂಡ ಚೆನ್ನಾಗಿ ಫಸಲು ನಮಗೆ ಸಿಗುತ್ತೆ. ಯಾಕೆಂದ್ರೆ ಒಂದು ಗಾಳಿಯ ಸ್ಪರ್ಶ, ಇನ್ನೊಂದು ಬೆಳಕಿನ ಸ್ಪರ್ಶ, ಹಾಗೆ ಮುಖ್ಯವಾಗಿ ಜೇನು ಹುಳುಗಳ ಓಡಾಟದಿಂದ ಚೆನ್ನಾಗಿ ಪರಾಗಸ್ಪರ್ಶ ಆಗಿ ಚೆನ್ನಾಗಿ ಕಾಲು ಕಟ್ಟುತ್ತೆ, ಒಳ್ಳೆ ಫಸಲನ್ನ ಪಡ್ಕೊಳ್ಳಿಕ್ಕೆ ಸಾಧ್ಯವಾಗುತ್ತೆ. ಹಾಗೆ ಕೆಲವೊಂದು ಆ ಬೆಳೆ ಬಗ್ಗೆ ಮಾಹಿತಿಯನ್ನ ತಿಳ್ಕೊಂಡು ಮತ್ತೆ ಸ್ಥಳೀಯ ಜ್ಞಾನವನ್ನು ಉಪಯೋಗಿಸ್ಕೊಂಡು ಕೃಷಿಯನ್ನ ಮಾಡಿದ್ದೇ ಆದಲ್ಲಿ ಬೇರೆ ಪ್ರದೇಶಗಳಿಗಿನ್ನ ನಮ್ಮ ಕೊಡುಗೆಯನ್ನು ಹಿಂದೆ ಏನಿಲ್ಲ, ಖಂಡಿತವಾಗ್ಲೂ ತರಕಾರಿ ಕೃಷಿಯನ್ನ ಮಾಡಬಹುದು. ಅದು ಮುಖ್ಯವಾಗಿ ಈ ಕುಶಾಲನಗರ, ಹೆಬ್ಬಾಲೆ, ತೊರೆನೂರು, ಶಿರಂಗಾಲ, ಭಾಗಮಂಡಲ ವ್ಯಾಪ್ತಿ ಮತ್ತೆ ಕೊಡ್ಲಿಪೇಟೆ, ಶ್ರೀನಿವಾಸ ಅಂತ ಇಂಥ ಭಾಗಗಳಲ್ಲಿ ಸ್ಥಳೀಯವಾದ ತರಕಾರಿಗಳು ಕೂಡ ಚೆನ್ನಾಗಿ ಬರ್ತಾ ಇದಾವೆ. ಹಾಗೆ ಆಧುನಿಕ ತರಕಾರಿಗಳನ್ನು ಮಾಡಿಕೊಂಡು ಇಲ್ಲಿ ಬಹಳ ಮುಖ್ಯವಾಗಿ ನಾವು ವರ್ಷದ ಆದಾಯಕ್ಕೆ ಸೀಮಿತವಾಗಿದ್ದೀವಿ ಈ ಕಾಳು ಮೆಣಸು ಮತ್ತೆ ಕಾಫಿ ಮತ್ತೆ ಭತ್ತಕ್ಕೆ. ತರಕಾರಿಗಳ ವಿಶೇಷ ಅಂತ ಹೇಳಿದ್ರೆ 1 ತಿಂಗಳಿಗೂ ಕೂಡ ಆದಾಯ ಬರ್ತಕ್ಕಂಥ ತರಕಾರಿ ಬೆಳೆಗಳಿದ್ದಾವೆ. ಈ ಸೊಪ್ಪು ತರಕಾರಿಗಳು, ಬೀನ್ಸ್ ಜಾತಿಯ ತಳಿಗಳಾದ್ರೆ 2 ತಿಂಗಳು ಕೂಡ ಬರ್ತವೆ. ಟೊಮೆಟೊ ಆಗಿರ್ಬೋದು, ಬದನೆ ಆಗಿರ್ಬೋದು, ಮೆಣಸಾಗಿರ್ಬೋದು, ಕೇವಲ 4-5 ತಿಂಗಳೊಳಗಡೆ ನಮ್ಗೆ ಆದಾಯನ ತಂದ್ಬಿಡ್ತವೆ. ವಾರ್ಷಿಕವಾಗಿ ಕೆಲವೊಂದು ತರಕಾರಿಗಳಿದಾವೆ, ಈಗ ನುಗ್ಗೆ ಆಗಿರ್ಬೋದು, ಕರಿಬೇವು, ಅದು ಕೂಡ ಇವತ್ತು ಮಾರುಕಟ್ಟೆಯಲ್ಲಿ ಚೆನ್ನಾಗಿ ವಿಸ್ತರಣೆಯನ್ನು ಹೊಂದ್ಕೊಂಡಿದೆ. ಈ ರೀತಿಯಲ್ಲಿ ದಯವಿಟ್ಟು ಆಸಕ್ತ ರೈತರು ಖಂಡಿತ ನೀವು ಯಾವುದೇ ಸಮಯದಲ್ಲೂ ನಮ್ಮ ಕೃಷಿ ವಿಜ್ಞಾನ ಕೇಂದ್ರ ಸಂಪರ್ಕಕ್ಕೆ ಬಂದರೆ ಆ ಬೆಳೆಗಳಿಗೆ ಸೂಕ್ತವಾದಂತಹ ಒಂದು ತರಬೇತಿ ಆಗಿರ್ಬೋದು, ಮಾಹಿತಿ ಆಗಿರ್ಬೋದು, ಕ್ಷೇತ್ರ ವೀಕ್ಷಣೆ ಆಗಿರ್ಬೋದು, ಅಥವಾ ಹೊಸ ಬೆಳೆ ಪ್ರಯೋಗದ ಒಂದು ಪ್ರಾತ್ಯಕ್ಷಿಕೆಯನ್ನು ನಾವು ಕೊಡಗಿನಾದ್ಯಂತ ಮಾಡಲಿಕ್ಕೆ ನಾವು ಎಲ್ಲ ಸಿದ್ಧತೆಗಳು ಪ್ರತಿ ವರ್ಷ ಮಾಡಿಕೊಳ್ತಾ ಇರ್ತೇವೆ. ದಯವಿಟ್ಟು ಇಂಥ ಕಾರ್ಯಕ್ರಮಗಳ ಆಸಕ್ತಿ ಇರ್ತಕ್ಕಂಥ ರೈತರು ಸದುಪಯೋಗ ಪಡಿಸ್ಕೊಳ್ಳಿ ಅಂತ ಹೇಳೋದೇ ನನ್ನ ಈ ಕಾರ್ಯಕ್ರಮದ ಉದ್ದೇಶ ಅಂತ ಅನ್ಕೊಳ್ತೇನೆ. ಪ್ರಭಾಕರ್ ಅವರೇ, ಬಹಳ ಮುಖ್ಯವಾಗಿ ಕೀಟ ಮತ್ತು ರೋಗಗಳ ಹತೋಟಿಯಲ್ಲಿ ಇವತ್ತು ಎಷ್ಟೋ ಜನ ಮನಸ್ಸಿಂದ ಬಂದಂತೆ ಕೆಲಸಗಳನ್ನ ಮಾಡ್ತಾ ಇರ್ತಾರೆ. ಏನೇನೋ ಔಷಧಿಗಳು, ಯಾರು ಏನ್ ಹೇಳ್ತಾರೋ ಅದನ್ನ ತಂದು ಹಾಕೋದು, ಅಥವಾ ಕೆಲವೊಬ್ರು ಏನು ಬೇಡಪ್ಪ ಪರಿಸರಕ್ಕೆ ಪೂರಕವಾದ್ದು ಜೈವಿಕ ಮೂಲಗಳನ್ನ ಉಪಯೋಗಿಸ್ಕೊಳ್ಬೇಕಂತ ಅನ್ಕೊಂಡು, ಈ ಬಗ್ಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಿ? ಲಿಂಗಾಕರ್ಷಕ ಬಲೆಗಳಿದಾವೆ, ಬಣ್ಣದ ಬಲೆಗಳಿದಾವೆ, ಅಥವಾ ರಾತ್ರಿ ಹೊತ್ತು ಬೆಂಕಿ ಹಾಕಿದ್ರು ಎಷ್ಟೋ ಕೀಟಗಳು ಬಂದು ಬೀಳೋದಿದೆ, ಆಮೇಲೆ ಸಸ್ಯ ಮೂಲದ ಅಥವಾ ಜೈವಿಕ ಮೂಲದ ಕಷಾಯಗಳು ಅಥವಾ ದ್ರವಗಳಿದಾವೆ, ಸುರಕ್ಷಿತ ಕೀಟನಾಶಕಗಳಿದಾವೆ, ಹೀಗೆ ಒಟ್ಟಾರೆ ಏನು ತಿನ್ನೋರಿಗೂ ಅಪಾಯ ಆಗಬಾರ್ದು, ಬಳಸೋರಿಗೂ ಅಪಾಯ ಆಗಬಾರ್ದು. ಅಂದ್ರೆ ತರಕಾರಿಗಳನ್ನ ಬೆಳೆಸೋರು ಸಹ ಚೆನ್ನಾಗಿರ್ಬೇಕು, ತಿನ್ನೋರು ಸಹ ಚೆನ್ನಾಗಿರ್ಬೇಕು, ಭೂಮಿನೂ ಚೆನ್ನಾಗಿರ್ಬೇಕು. ಈ ಬಗ್ಗೆ ನಿಮ್ಮ ಸಲಹೆಗಳನ್ನ ನೀಡಿ. ಕೀಟ ಮತ್ತು ರೋಗಗಳ ಹತೋಟಿಯಲ್ಲಿ ಏನು ಸುರಕ್ಷಿತವಾದ ಕ್ರಮಗಳನ್ನು ಅನುಸರಿಸಬೇಕನ್ನೋದು? ಬಹಳ ಒಳ್ಳೆ ಪ್ರಶ್ನೆ. ಈ ಒಂದು ನಿಟ್ಟಿನಲ್ಲಿ ಬೆಳೆ ಪ್ರಾರಂಭ ಮಾಡುವ ಮುಂಚೆ ಮತ್ತೆ ನಂತರ ಮತ್ತೆ ಮಾರುಕಟ್ಟೆಗೆ ಸಾಗಿಸಿದಾಗ ಏನೆಲ್ಲ ಮುನ್ನೆಚ್ಚರಿಕೆಯನ್ನು ವಹಿಸಿಕೊಂಡು ಈ ಕೀಟ ಮತ್ತೆ ರೋಗಗಳನ್ನು ನಿರ್ವಹಣೆ ಮಾಡಬೇಕು ಅನ್ನೋದು ಮುಖ್ಯ. ಬೆಳೆ ಪ್ರಾರಂಭ ಮಾಡೋದಕ್ಕಿಂತ ಮುಂಚೆ ಸುಣ್ಣವನ್ನು ಉಪಯೋಗಿಸೋದ್ರಿಂದ ಈ ಕ್ಯಾಲ್ಸಿಯಂ ಮತ್ತು ಮೆಗ್ನೀಷಿಯಂ ಕೊರತೆ ಏನಿದೆ ಮತ್ತು ಮಣ್ಣು ಹುಳಿ ಏನಿದೆ ಈ ಸಮಸ್ಯೆಯನ್ನು ನಿವಾರಿಸ್ಕೋಬೋದು. ಇದು ಕೂಡ ಒಂದು ಸಾವಯವ ವಸ್ತು ಆಗಿರೋದ್ರಿಂದ ಬಹಳ ಗುಣಮಟ್ಟವನ್ನು ಕೂಡ ಕಾಪಾಡಲಿಕ್ಕೆ ಒಳ್ಳೆಯ ಮಾರ್ಗ. ಹಾಗೇನೆ ನಾವು ಉಪಯೋಗಿಸ್ತಕ್ಕಂಥದ್ದು ಕೊಟ್ಟಿಗೆ ಗೊಬ್ಬರ. ನಮ್ಮ ಮನೆಯಲ್ಲೇ ಇರ್ತಕ್ಕಂಥ ದನಕರುಗಳಿಂದ ಸಿಗ್ತಕ್ಕಂತಹ ಕೊಟ್ಟಿಗೆ ಗೊಬ್ಬರವನ್ನು ಸಾಕಷ್ಟು ಪ್ರಮಾಣದಲ್ಲಿ ತರಕಾರಿಗಳ ಬೆಳೆಗಳು ಹಾಕಬೇಕಾಗತ್ತೆ. ಯಾಕೆಂದ್ರೆ ನಾವು ಎಷ್ಟು ಪ್ರಮಾಣದಲ್ಲಿ ಕೊಟ್ಟಿಗೆ ಗೊಬ್ಬರನ ಹಾಕ್ತೀವಿ ಅಷ್ಟು ಚೆನ್ನಾಗಿ ಬೆಳೆ ಹೊಲಸಾಗಿ ಬರ್ತದೆ. ಮನೆಯಲ್ಲೇ ಸಿಗ್ತಕ್ಕಂತಹ ಸಾವಯವ ಗೊಬ್ಬರಗಳನ್ನು ಉಪಯೋಗಿಸ್ಕೊಂಡು ಅದು ಎರೆಗೊಬ್ಬರ ಆಗಿರ್ಬೋದು ಅಥವಾ ತಿಪ್ಪೆ ಗೊಬ್ಬರ ಆಗಿರ್ಬೋದು ಅದನ್ನ ಪ್ರತಿ ವರ್ಷ ಗದ್ದೆಯಲ್ಲಿ ಆಗ್ತಾ ಇರ್ತಕ್ಕಂಥ ಗದ್ದೆಗಳಲ್ಲೇ ಮಾತ್ರ ನಾವು ತರಕಾರಿ ಬೇಸಾಯವನ್ನು ಮಾಡಬೇಕು. ಎಲ್ಲ ಗದ್ದೆಗಳಲ್ಲೂ ಕೂಡ ಮಾಡಕ್ಕೆ ಹೋಗಬಾರ್ದು. ಸೀಮಿತಗೊಳಿಸಬೇಕು. ನಮಗೆ ಈ ಪ್ರತಿ ವರ್ಷ ಈ ಗದ್ದೆನಲ್ಲಿ ಮಾಡ್ತೇವೆ ಅಲ್ಲಿ ನೀರು ನಿಲ್ಲೋದಿಲ್ಲ ಅಂತ ಗದ್ದೆಗಳಿಗೆ ಪ್ರತಿ ವರ್ಷ ಈ ಕೊಟ್ಟಿಗೆ ಗೊಬ್ಬರ ಇಂಥಗಳನ್ನ ನೀಡ್ತಾ ಬರ್ತಾ ಇದ್ರೆ ಖಂಡಿತ ಪ್ರತಿ ವರ್ಷ ನಾವು ಒಳ್ಳೆ ತರಕಾರಿಗಳನ್ನೇ ಬೆಳೀಬಹುದು. ಆಮೇಲೆ ಈ ಕೊಟ್ಟಿಗೆ ಗೊಬ್ಬರ ಜೊತೆಗೆ ಜೈವಿಕ ಗೊಬ್ಬರಗಳಾದಂತಹ ಈ ಟ್ರೈಕೋಡರ್ಮಾ ಅಂತ ಸಿಗುತ್ತೆ, ಅದು ನಮ್ಮ ಚಟ್ಟಳ್ಳಿ ಫಾರ್ಮ್ನಲ್ಲೂ ಕೂಡ ಸಿಗುತ್ತೆ, ಹಾಗೆ ಕೃಷಿ ವಿಜ್ಞಾನ ಕೇಂದ್ರ, ಹಾಗೆ ಅಪ್ಪಂಗ್ಲದಲ್ಲಿ ಇರ್ತಕ್ಕಂತಹ ಕಾರ್ಡಮಮ್ ರಿಸರ್ಚ್ ಸ್ಟೇಷನ್ ಅಲ್ಲೂ ಕೂಡ ನಮಗೆ ಈ ಟ್ರೈಕೋಡರ್ಮಾ ಅಂತ ಒಂದು ಜೈವಿಕ ಗೊಬ್ಬರ ಸಿಗುತ್ತೆ. ಅದನ್ನ ನಾವು ಕೊಟ್ಟಿಗೆ ಗೊಬ್ಬರ ಜೊತೆ ಸೇರಿಸಿ ನೀಡೋದ್ರಿಂದ ಮುಂದೆ ಕಾಯಿಲೆ ಬರೋದು ಕೂಡ ಹತೋಟಿ ಮಾಡಬಹುದು. ಹಾಗೇನು ಸುಲಭವಾಗಿ ಬೇವಿನ ಹಿಂಡಿ ಅದು ಮಾರುಕಟ್ಟೆಯಲ್ಲೂ ಸಿಗುತ್ತೆ ಅಥವಾ ನಮ್ಮ ಸುತ್ತಮುತ್ತ ಏನಾದರೂ ಬೇವಿನ ಮರಗಳೇನಾದ್ರು ಇದ್ದಿದ್ರೆ ಆ ಬೇವಿನ ಸೊಪ್ಪನ್ನು ಕೂಡ ನಾವು ತಿಪ್ಪೆಗೂ ಹಾಕ್ಬೋದು ಅಥವಾ ನೇರವಾಗಿ ಗದ್ದೆಗೂ ಕೂಡ ಸೇರಿಸಬಹುದು. ಹಾಗೇನೆ ಬೇವಿನ ಕಾಯಿಗಳು, ಬೇವಿನ ಹಿಂಡಿ ಇದು ಮಾರುಕಟ್ಟೆಯಲ್ಲೂ ಸಿಗುತ್ತೆ. ಅವುಗಳನ್ನು ಬಳಸಿಕೊಂಡು ಮಾಡೋದ್ರಿಂದ ರೋಗವನ್ನು ಕಡಿಮೆ ಮಾಡುತ್ತೆ, ಕೀಟವನ್ನು ಕಡಿಮೆ ಮಾಡುತ್ತೆ, ಗುಣಮಟ್ಟನ್ನು ಕೂಡ ಕೊಡ್ಲಿಕ್ಕೆ ಸಾಧ್ಯವಾಗುತ್ತೆ. ಮುಂದೆ ಬೆಳೆ ಬಂದಾದ್ಮೇಲೆ ಸಾಕಷ್ಟು ಹಣ್ಣು ಕೊರೆಯುವಂತದ್ದು, ಹಣ್ಣು ಹಾಳಾಗ್ತಕ್ಕಂಥದ್ದು, ಇದಕ್ಕೆಲ್ಲ ಲಿಂಗಾಕರ್ಷಕ ಬಲೆಗಳು, ಫೆರಮೋನ್ ಟ್ರಾಪ್ಸ್ ಅಂತ ಹೇಳ್ತೇವೆ. ಸೊ ಅಂತ ಬಲೆಗಳು ನಿಮಗೆ ಸ್ಥಳೀಯವಾಗಿ ನಮ್ಮ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಸಿಗ್ತವೆ ಅಥವಾ ಇತರೆ ಖಾಸಗಿ ಕಂಪನಿಯ ಶಾಪ್ಸ್ಗಳಲ್ಲೂ ಕೂಡ ಸಿಗ್ತವೆ. ಅವುಗಳನ್ನ 1 ಎಕರೆಗೆ 1-5 ಕಟ್ಟಿದ್ರೆ ಸಾಕು. ಈ ಒಂದು ಬ್ಯಾಣ ಅಂತ ಏನ್ ಹೇಳ್ತೀವಿ, ಟ್ರಾಪ್ ಫ್ರೂಟ್ ಫ್ಲೈಸ್ ಅಂತ, ಅದನ್ನ ಸಾಕಷ್ಟು ಪ್ರಮಾಣದಲ್ಲಿ ನಾವು ಹತೋಟಿ ಮಾಡಬಹುದು. ಹಾಗೇನೆ ಬೆಳೆ ಉಲ್ಸಾಗಿದ್ದಾಗ ನಾವು ಸಾಮಾನ್ಯವಾಗಿ ಏನುಗಳು ಬರ್ತವೆ, ತಿಗಣೆಗಳು, ಇವೆಲ್ಲ ಬಂದ್ಬಿಟ್ಟು ರಸವನ್ನ ಇರ್ತಾ ಇರ್ತವೆ. ಇಂಥ ಸಮಯದಲ್ಲಿ ಗಿಡಗಳು ಸಾಮಾನ್ಯವಾಗಿ ಸೊರಗ್ತವೆ, ಬೆಳವಣಿಗೆ ಅಷ್ಟು ಇರಲ್ಲ, ಕುಂಠಿತವಾಗುತ್ತೆ. ಇಂಥ ಸಮಯದಲ್ಲಿ ನಾವೇನ್ ಮಾಡ್ಬೇಕಂತ ಹೇಳಿದ್ರೆ ಬೇವಿನ ಒಂದು ಕಷಾಯವನ್ನ ಮಾಡ್ಕೋಬಹುದು. ಬೇವಿನ ಎಲೆಗಳನ್ನ ಸ್ವಲ್ಪ ನೀರು ಹಾಕ್ಬಿಟ್ಟು ಕುದಿಸಿ ನಂತರ ಅದರಿಂದ ಕಷಾಯ ಮಾಡ್ಕೊಂಡಿದ್ದನ್ನ ತೆಗೆದುಕೊಂಡು ಅದ್ರ ಜೊತೆಗೆ ಒಂದ್ ಸ್ವಲ್ಪ ಸರ್ಫ್ ಅನ್ ಪೌಡರ್ ಅನ್ನ ಅದ್ರ ಜೊತೆಗೆ ಸೇರಿಸಿ ಮತ್ತೆ ಅದನ್ನ ಸೋಸ್ಕೊಂಡು ಗಿಡಗಳ ಮೇಲೆ ಸಿಂಪರಣೆ ಮಾಡಿದ್ರೆ ಇದೇ ಒಂದು ಕೀಟನಾಶಕವಾಗಿ ಕೆಲಸ ಮಾಡುತ್ತೆ. ಅದು ನಮ್ಮ ಮನೆಯ ಮಟ್ಟದಲ್ಲೇ ನಾವು ಮಾಡ್ಕೋಬಹುದು. ಹಾಗೇನೆ ಏನಾದ್ರೂ ಒಂದ್ ಸ್ವಲ್ಪ ಬೆಳ್ಳುಳ್ಳಿಯನ್ನ ಅದೇ ರೀತಿ ಜಜ್ಜಿಬಿಟ್ಟು ಜೊತೆಗೆ ಫಿಲ್ಟರ್ ಮಾಡಿದಂತಹ ನೀರಿಗೆ ಒಂದ್ ಸ್ವಲ್ಪ ಸರ್ಫ್ ಪೌಡರ್ ಅನ್ನ ಮಿಶ್ರಣ ಮಾಡಿಕೊಂಡು ಅಥವಾ ಶಾಂಪೂವನ್ನ ಮಿಕ್ಸ್ ಮಾಡಿಕೊಂಡು ಸೊ ಅದನ್ನ ಒಂದು ದ್ರಾವಣವಾಗಿ ಉಪಯೋಗಿಸಿದ್ರೆ ಅದು ಕೂಡ ಒಂದು ಕೀಟನಾಶಕವಾಗಿ ಕೆಲಸ ಮಾಡುತ್ತೆ. ಅಥವಾ ನಮ್ಮ ಸ್ಥಳೀಯವಾಗಿ ಏನಾದರೂ ತುಂಬಾ ಕಹಿಯಾಗಿರ್ತಕ್ಕಂತಹ ಸೊಪ್ಪುಗಳು ಅಂತವುಗಳಿದ್ರೂ ಕೂಡ ಅವುಗಳನ್ನ ನಾವು ಕಷಾಯವನ್ನ ತಯಾರಿಸಿಕೊಂಡು ಸ್ವಲ್ಪ ಅದಕ್ಕೆ ಸರ್ಫ್ ಪೌಡರ್ನ ಮಿಕ್ಸ್ ಮಾಡಿಕೊಂಡು ಅವು ಕೀಟನಾಶಕವಾಗಿ ಕೆಲಸ ಮಾಡ್ತವೆ. ಇದ್ರ ಜೊತೆಗೆ ಮಾರುಕಟ್ಟೆಯಲ್ಲಿ ನೀಮ್ ಆಯಿಲ್ ಪ್ರಾಡಕ್ಟ್ಸ್ ಅಂತ ಸಿಗ್ತವೆ, ಬೇವಿನಿಂದ ತಯಾರಿಸ್ತಕ್ಕಂಥ ಕೀಟನಾಶಕಗಳು, ಅಂತವುಗಳನ್ನ ನೀವು ಸದುಪಯೋಗ ಪಡ್ಕೊಂಡು ಬೇಕಾದ ಸಮಯದಲ್ಲಿ ಸಿಂಪರಣೆ ಮಾಡಿಕೊಂಡ್ರೆ ಖಂಡಿತ ವಿಷ ತರಕಾರಿಗಳನ್ನ ಉತ್ಪಾದನೆ ಮಾಡ್ಲಿಕ್ಕೂ ಕೂಡ ಸಾಧ್ಯ ಇದೆ. ಹಾಗೆ ಈ ರೋಗಗಳ ವಿಷಯಕ್ಕೆ ಬಂದಾಗ ಹೆಚ್ಚಿನ ಪ್ರಮಾಣದಲ್ಲಿ ನಾವು ಜೈವಿಕ ಗೊಬ್ಬರಗಳನ್ನ ಉಪಯೋಗಿಸಬೇಕು. ಈ ಟ್ರೈಕೋಡರ್ಮಾ ಅಂತ ಇದೆ, ಹಾಗೇನೆ ನಮ್ಮ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಇತ್ತೀಚೆಗೆ ಅರ್ಕ ಸೂಕ್ಷ್ಮಾಣುಜೀವಿ, ಅರ್ಕ ಮೈಕ್ರೋಬಿಯಲ್ ಕನ್ಸಾರ್ಷಿಯಂ ಅಂತ ಹೇಳ್ತೇವೆ, ಇದು 1 ಬ್ಯಾರೆಲ್ಗೆ 4 ಕೆಜಿಯಷ್ಟು ಮಿಶ್ರಣ ಮಾಡಿಕೊಂಡು ಪ್ರತಿ ಗಿಡಗಳಿಗೆ ತೊಯಿಸೋದಾಗಿರ್ಬೋದು, ಅದನ್ನ ಪ್ರತಿ ಒಂದು ತಿಂಗಳಿಗೆ ಒಮ್ಮೆ ಮಾಡ್ತಾ ಇದ್ರೆ ಈ ರೋಗದ ಪ್ರಮಾಣನೂ ಕೂಡ ಕಡಿಮೆ ಆಗುತ್ತೆ, ಬೆಳವಣಿಗೆನೂ ಕೂಡ ಚೆನ್ನಾಗಾಗುತ್ತೆ. ಸೊ ಇದು ಎಲ್ಲ ಒಂದು ಈ ಸೊರಗು ರೋಗ ಅಂತ ನಾವೇನ್ ಹೇಳ್ತೀವಿ, ಗಿಡ ಇದ್ದಕ್ಕಿದ್ದಾಗೆ ಮುದುರ್ಕೊಳ್ಳೋದು, ಇಂಥವಕ್ಕೆ ಒಂದು ರಾಮಬಾಣ ಅಂತಾನೆ ಹೇಳ್ಬೋದು. ಸೊ ಇಂಥ ಜೈವಿಕವಾಗಿ ಸಿಗ್ತಕ್ಕಂಥ ಪದಾರ್ಥಗಳನ್ನ ಉಪಯೋಗಿಸ್ಕೊಂಡೇ ಆದಷ್ಟು ಮಟ್ಟಿಗೆ ನಾವು ರೋಗ ಮತ್ತು ಕೀಟವನ್ನು ನಿರ್ಮಾಣ ಮಾಡಿದ್ದೇ ಆದರೆ ಒಳ್ಳೆಯ ಆಹಾರ ಉತ್ಪಾದನೆ ಆಗುತ್ತೆ, ಒಳ್ಳೆಯ ಪರಿಸರನೂ ಕೂಡ ಸೃಷ್ಟಿಯಾಗುತ್ತೆ. ಮುಖ್ಯವಾಗಿ ನಾವೇನು ಇವತ್ತು ಹೊರಗಡೆಯಿಂದ ರಾಸಾಯನಿಕಗಳನ್ನು ತರ್ತೇವೆ, ಖರ್ಚು ಜಾಸ್ತಿ ಮತ್ತು ನಮಗೆ ಖರ್ಚು ಕೂಡ ವೆಚ್ಚ ಆಗೋದ್ರಿಂದ ಒಂದು ಕಡೆ ನಾವು ಹೊರಗಡೆಯಿಂದ ತರ್ತಕ್ಕಂತಹ ಎಲ್ಲ ಒಳ ಸುರುಳಿಗಳನ್ನು ನಿಲ್ಲಿಸಿ ನಮ್ಮ ಮನೆಯ ಪ್ರಮಾಣದಲ್ಲಿ ನಾವು ಮಾಡಿಕೊಂಡ್ರೆ ಖಂಡಿತ ಕೃಷಿ ಲಾಭದಾಯಕ. ಮುಖ್ಯವಾಗಿ ಇದರಲ್ಲಿ ನಾವು ತರಕಾರಿಗಳನ್ನು ಬೆಳೆಯೋದಂತೂ ನಮಗೆ ರಕ್ತಗತವಾಗಿ ಬಂದಿದೆ, ನಾವು ಮಾಡ್ತೇವೆ, ಆದರೆ ಅಷ್ಟೇ ಚೆನ್ನಾಗಿ ಮಾರುಕಟ್ಟೆ ಮಾಡೋದು ಕೂಡ ನಮಗೆ ಬರಬೇಕು. ಈಗ ಎಲ್ಲ ಬೆಳಿತೇವೆ, ಈಗ ಸೌತೆ ಬೆಳೆದು ಬಿಡ್ತೇವೆ, ಯಾವುದೋ ಒಂದು ಗೋಣಿ ಚೀಲಕ್ಕೆ ಎಲ್ಲ ತುಂಬಿ ಹಾಕಿ ಒಂದು ಚಿಕ್ಕ ಒಂದು ಟೆಂಪೋ ತಂದ್ಬಿಟ್ಟು ಅದಕ್ಕೆಲ್ಲ ತುಂಬಿ ಅದನ್ನ ಎಲ್ಲೋ ದೂರಕ್ಕೆ ಕಳಿಸಿದಾಗ ಅದರೊಳಗಡೆ ಶಾಖ ಜಾಸ್ತಿ ಆಗಿಬಿಟ್ಟು ಮತ್ತೆ ಕರಗೋದಾಗಿರ್ಬೋದು ಮತ್ತೆ ಬಾಳಿಕೆಯ ಪ್ರಮಾಣ ಬಹಳಷ್ಟು ಕುಸಿತವನ್ನು ಕಂಡುತ್ತೆ ಮತ್ತೆ ನಿಮಗೆ ಒಳ್ಳೆ ಬೆಲೆ ಸಿಗೋದಿಲ್ಲ. ನಾವು ಈಗಾಗಲೇ ನಾವು ನೋಡಿರ್ತೇವೆ ಈ ಟೊಮೆಟೋನು ಅಷ್ಟೇ ಒಂದು ಚೀಲದಲ್ಲಿ ಹಾಕಿರ್ತಾರೆ. ಸೊ ಇದರ ಬದಲಾಗಿ ಈಗ ನಾವೇನಾದರೂ ನಮ್ಮಲ್ಲಿ ಆಗ್ಲ ಇದೆ ಅಥವಾ ಈರ ಇದೆ ಅದನ್ನು 5-10 ಸೇರಿಸಿ ಒಂದು ಚಿಕ್ಕದಾಗಿ ಪೆಂಡಿ ಕಟ್ಟಬೇಕು. ಪೆಂಡಿ ಕಟ್ಟಿ ಅದಕ್ಕೆ ಸಾಮಾನ್ಯವಾಗಿ ಈಗ ನಾವು ಕ್ರೇಟ್ಸ್ ಅಂತ ಹೇಳ್ತೀವಿ, ಚಿಕ್ಕ ಚಿಕ್ಕ ಒಂದು ಬಕೆಟ್ ರೂಪದಲ್ಲಿ ಇರ್ತವೆ, ಅದು ಒಂದು ಆಯತಾಕಾರದಲ್ಲಿ ಇರ್ತಕ್ಕಂಥವಕ್ಕೆ ಪ್ಲಾಸ್ಟಿಕ್ನಿಂದ ಮಾಡಿರ್ತವೆ, ಅದರೊಳಗಡೆ ಹಾಕ್ಬಿಟ್ಟು ಒಂದು ಒದ್ದೆ ಆದಂಥ ಬಟ್ಟೆಯನ್ನು ಅದ್ರ ಮೇಲಿಟ್ಟರೆ ಯಾವುದೇ ಕಾರಣಕ್ಕೂ ಅವು ಹಾಳಾಗೋದಿಲ್ಲ ಮತ್ತು ಹೆಚ್ಚು ಬಾಳಿಕೆನೂ ಬರ್ತವೆ ಮತ್ತು ತೆಗೆದುಕೊಳ್ಳೋರಿಗೆ ಬಹಳಷ್ಟು ತಾಜಾತನದಿಂದ ಇರ್ತವೆ, ನಿಮಗೆ ಹೆಚ್ಚು ದರನೂ ಕೂಡ ಸಿಗುತ್ತೆ. ಅದರಿಂದ ಮಾರುಕಟ್ಟೆ ಮಾಡಬೇಕಾದ್ದು ಕೂಡ ನಮ್ಮ ಕರ್ತವ್ಯ ಮತ್ತೆ ಒಳ್ಳೆ ಪದಾರ್ಥವನ್ನು ಕೊಡಬೇಕಾಗಿರೋದು ನಮ್ಮ ಕರ್ತವ್ಯನೇ. ಈಗ ಎಲ್ಲರ ಹತ್ರನೂ ಕೂಡ ದುಡ್ಡು ಇರ್ಬೋದು ಆದರೆ ದುಡ್ಡು ತಿನ್ನಲಿಕ್ಕೆ ಆಗೋದಿಲ್ಲ, ಪದಾರ್ಥವನ್ನೇ ತಿನ್ನಬೇಕು. ಸೊ ನಾವು ಪದಾರ್ಥವನ್ನು ಬೆಳೀತಕ್ಕಂಥವ್ರು ರೈತರು, ಸೊ ಅದನ್ನು ಒಳ್ಳೆ ಪದಾರ್ಥವಾಗಿ ಕೊಡೋಣ. ದುಡ್ಡಿರೋರು ಖಂಡಿತವಾಗಲೂ ತೆಗೆದುಕೊಂಡು ನಮ್ಮ ಕೊಡುಗೆ ಅಂತ ತಿಳ್ಕೊಂಡು ತಾಜಾವಾದಂಥ ತರಕಾರಿಗಳನ್ನು ಬೆಳೆದು ಸರಬರಾಜು ಮಾಡಿ ಅದರಿಂದ ನಮಗೇನು ಬೇಕಾಗಿದೆ ಆರ್ಥಿಕವಾಗಿ ಅದನ್ನು ನಾವು ಸದುಪಯೋಗ ಪಡ್ಕೋಬೋದು. ಸೊ ಮುಖ್ಯವಾಗಿ ಬೆಳೆ ಭೂಮಿನ ಖಾಲಿ ಬಿಡಬಾರ್ದು, ಖಾಲಿ ಬಿಟ್ಟಷ್ಟು ಭೂಮಿ ಹಾಳಾಗೋದು ಜಾಸ್ತಿ, ಅದು ನಮ್ಮ ಕೈಗೂ ಕೂಡ ಸಿಗೋದಿಲ್ಲ. ಈ ಒಂದು ನಿಟ್ಟಿನಲ್ಲಿ ನೀವು ಬೆಳೆಯನ್ನು ಒಂದಿಲ್ಲ ಒಂದು ಬೆಳೆಯನ್ನು ನೀವು ಮರುಪೂರ್ಣ ಮಾಡಿ ಬೆಳೀತಾ ಇದ್ರೆ ಮಣ್ಣಿನ ಶಕ್ತಿನೂ ಕೂಡ ಜಾಸ್ತಿ ಆಗುತ್ತೆ. ಯಾಕೆಂದರೆ ಸಾಕಷ್ಟು ಎಲೆ ತರಗಳಲ್ಲಿ ಬಿದ್ದು ಅಲ್ಲಿ ಕೊಳೆತು ಒಂದು ಸಾವಯವ ಅಂಶ ಜಾಸ್ತಿ ಆದಾಗ ನಾವು ಪ್ರತಿ ವರ್ಷ ಬೆಳೆ ಮಾಡ್ಬೋದು. ಸೊ ಈ ರೀತಿಯಲ್ಲಿ ನಮ್ಮ ಕೊಡಗಿನಲ್ಲಿ ತರಕಾರಿ ಬೆಳೆಗೆ ಖಂಡಿತ ಅವಕಾಶ ಇದೆ. ಬಟ್ ಒಂದು ಕಡೆ ನಮಗೆ ಮಾಹಿತಿಯ ಕೊರತೆ ಇದೆ, ಜ್ಞಾನದ ಕೊರತೆ ಇದೆ, ಇದನ್ನೆಲ್ಲ ಸರಿದೂಗಿಸ್ಕೊಂಡು ಖಂಡಿತ ಒಳ್ಳೆಯ ತರಕಾರಿ ಬೆಳೆ, ಯಾಕೆಂದರೆ ಒಳ್ಳೆಯ ಪರಿಸರ, ಒಳ್ಳೆಯ ಹವಾಗುಣ, ಒಳ್ಳೆಯ ಭೂಮಿ, ಒಳ್ಳೆಯ ತರಕಾರಿಗಳನ್ನು ಬೆಳೆದು ಒಳ್ಳೆಯ ಜೀವನವನ್ನು ಸೃಷ್ಟಿಸ್ಕೋಬಹುದು ಅನ್ನೋದೇ ನನ್ನ ಒಂದು ಈ ಮಾತಿನ ತತ್ವ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಒಳ್ಳೆಯ ಮಾಹಿತಿಯನ್ನು ತಾವು ನೀಡಿದ್ದಕ್ಕೆ ಧನ್ಯವಾದಗಳು. ಡಾಕ್ಟರ್ ಬಿ ಪ್ರಭಾಕರ್ ಅವರೇ, ತಮಗೆ ನಮಸ್ಕಾರಗಳು. ನಮಸ್ಕಾರ. ಶ್ರೋತೃಗಳೇ, ಇದುವರೆಗೆ ಗೋಣಿಕೊಪ್ಪದ ಕೃಷಿ ವಿಜ್ಞಾನ ಕೇಂದ್ರದ ತೋಟಗಾರಿಕಾ ವಿಭಾಗದ ವಿಷಯ ತಜ್ಞರಾಗಿರುವ ಡಾಕ್ಟರ್ ಬಿ ಪ್ರಭಾಕರ್ ಅವರು ತರಕಾರಿ ಬೆಳೆಗಳ ಸಾಗುವಳಿಯಲ್ಲಿ ತಾಂತ್ರಿಕತೆಗಳು ಏನೇನನ್ಕೊಂಡು ವಿವರವಾದ ಮಾಹಿತಿಯನ್ನು ಹಂಚಿಕೊಂಡರು. ಸಂಪರ್ಕ ಮಾಡಿ ಕೃಷಿ ವಿಜ್ಞಾನ ಕೇಂದ್ರದ ಸಂಖ್ಯೆ 08274-247-274. ಡಾಕ್ಟರ್ ಬಿ ಪ್ರಭಾಕರ್ ಅವರ ಸಂಖ್ಯೆ 72-59-02-93. ಇವರನ್ನು ಸಂದರ್ಶಿಸಿದವರು ವಿಜಯ್ ಅಂಗಡಿ. ಇಲ್ಲಿಗೆ ಇಂದಿನ ಕೃಷಿರಂಗ ಕಾರ್ಯಕ್ರಮ ಮುಗಿಯಿತು. ನಾಳಿನ ಕಾರ್ಯಕ್ರಮದಲ್ಲಿ 6:55 ರೈತಧ್ವನಿ ಕಿಸಾನ್ವಾಣಿಯಲ್ಲಿ ಕೃಷಿಯಲ್ಲಿ ಸೌರಶಕ್ತಿಯ ಬಳಕೆ ಬಗ್ಗೆ ಮಾತನಾಡುತ್ತಾರೆ ಎಂಎನ್ ಶ್ರೀನಿವಾಸ್. ಆನಂತರ ಕಾಫಿ ಪಲ್ಪಿಂಗ್ ಯೂನಿಟ್ ಮತ್ತು ಕಾಫಿ ಡ್ರೈಯರ್ ಹೊಂದಿರುವ ಸುಂಟಿಕೊಪ್ಪ ಸಮೀಪದ ಅತ್ತೂರು ನಲ್ಲೂರಿನ ಕೊಡೆಂದರ ಸಿ ದೇವಯ್ಯ ಅವರೊಡನೆ ಸಂದರ್ಶನ ಪ್ರಸಾರವಾಗಲಿದೆ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯ ಮೇಲು. ಕೃಷಿತೋ ನಾಸ್ತಿ ದುರ್ಭಿಕ್ಷ, ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ. ಸುದ್ದಿ ಜೊಂಪೆ ಪ್ರಾಯೋಜಕರು ಶ್ರೀ ರಾಜರಾಜೇಶ್ವರಿ ಎಜುಕೇಶನ್ ಟ್ರಸ್ಟ್, ಇದರ ಸ್ಥಾಪಕ ಅಧ್ಯಕ್ಷರಾದ ದಿವಂಗತ ನಾಟೋಳಂಡ ಚೋಂದಮ್ಮ ದೇವಯ್ಯ ಇವರ ಆಶೀರ್ವಾದದೊಂದಿಗೆ ಆಂಗ್ಲ ಮಾಧ್ಯಮದಲ್ಲಿ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳ ವಿದ್ಯಾರ್ಜನೆಗೆ ನಿರಂತರವಾಗಿ ಶ್ರಮಿಸುತ್ತಾ ಎಸ್ಎಸ್ಎಲ್ಸಿಯಲ್ಲಿ ಸತತ 12 ವರ್ಷಗಳಿಂದ 100% ಫಲಿತಾಂಶ ಪಡೆಯುತ್ತಿರುವ ಗ್ರಾಮೀಣ ಭಾಗದ ಏಕೈಕ ಶಾಲೆ ಶ್ರೀ ರಾಜರಾಜೇಶ್ವರಿ ಆಂಗ್ಲ ಮಾಧ್ಯಮ ಶಾಲೆ ಕೊಟ್ಟೂರು ಚನ್ನಬಾಣೆ. ಸುದ್ದಿ ಜಂಪೆ ಓದ್ತಿರೋ ಗುಡ್ಡೆಮನೆ ರೋಹಿಣಿ ಚಂದ್ರಶೇಖರ್. ಮೇ 10ಕ್ಕೆ ನಡೆಯಕ್ಕಿರುವ ವಿಧಾನಸಭಾ ಚುನಾವಣೆಯ ದಿನ ಎಲ್ಲವೂ ತಪ್ಪದೆ ಓಟು ಹಾಕುವಂಗೆ ಮಾಡಿಕೆ ಪ್ರೋತ್ಸಾಹ ಕೊಡಿಕೆ ನಮ್ಮ ನಡೆ ಮತಗಟ್ಟೆಯ ಕಡೆ ಕಾರ್ಯಕ್ರಮದ ಬಗ್ಗೆಲಿ ಜಿಲ್ಲಾಡಳಿತ, ಜಿಲ್ಲಾ ಸ್ವೀಪ್ ಸಮಿತಿ ಮತ್ತು ಭಾರತ್ ಸ್ಕೌಟ್ಸ್ ಅಂಡ್ ಗೌಡ್ ಗೈಡ್ಸ್ನವರ ಕಡೆಯಿಂದ ಇಂದು ಜಾಗೃತಿ ಜಾಥಾ ನಡೆದು ಮಡಿಕೇರಿನ ಜನರಲ್ ತಿಮ್ಮಯ್ಯ ವೃತ್ತದಲ್ಲಿ ಜಾಥಾಕ್ಕೆ ಚಾಲನೆ ಕೊಟ್ಟು ಮಾತಾಡಿದ ಜಿಲ್ಲಾ ಪಂಚಾಯಿತಿ ಸಿಇಒ ಡಾಕ್ಟರ್ ಎಸ್ ಆಕಾಶ್ನವು ಮೇ 10ಕ್ಕೆ ನಡೆಯುವ ಚುನಾವಣೆಯಲ್ಲಿ ಎಲ್ಲ ಅರ್ಹ ಮತದಾರರು ಓಟು ಹಾಕೋಕು ಅಂತ ಕೇಳಿಕೊಂಡು ಜಾಥಾಲಿ ವಿಧಾನಸಭಾ ಚುನಾವಣೆನ ಜಿಲ್ಲಾ ರಾಯಭಾರಿ ಕೆ ರವಿ ಮುತ್ತಪ್ಪ ಸೇರಿದಂಗೆ ಎಲ್ಲ ಇಲಾಖೆನ ಸಂಘ ಸಂಸ್ಥೆನ ಅಧಿಕಾರಿಗ ಹಾಜರಿದ್ದು ಜಾಥಾ ಮುಗ್ದ ಮೇಲೆ ಸೆಕ್ಟರ್ ಅಧಿಕಾರಿಗ ಮತ್ತೆ ಬೇರೆ ಬೇರೆ ಅಧಿಕಾರಿಗಳು ಹಾಜರಿಲಿ ಆಯಾಯ ಮತಗಟ್ಟೆಗಳಲ್ಲಿ ಧ್ವಜಾರೋಹಣ ನಡೆದು ನಮೂನೆ 12D ನಡೀಲಿ ಹೆಸರು ನೋಂದಣಿ ಮಾಡಿಕೊಂಡ 80 ವರ್ಷದ ಮೇಲಿನ ವಯಸ್ಸಪಟ್ಟವು ಮತ್ತೆ ವಿಶೇಷ ಚೇತನರು ಮನೆಯಿಂದನೇ ಓಟು ಹಕ್ಕನ ಚಲಾಯಿಸುವ ಪ್ರಕ್ರಿಯೆನ ಜಿಲ್ಲಾಧಿಕಾರಿ ಡಾಕ್ಟರ್ ಬಿಸಿ ಸತೀಶ್ನವು ಮಡಿಕೇರಿನ ಸೇಂಟ್ ಜೋಸೆಫ್ಸ್ ಕಾಲೇಜಿನ ಹತ್ತಿರ ಇರುವ 98 ವರ್ಷದ ಲಕ್ಷ್ಮೀನಾರಾಯಣನವರ ಮನೆಗೆ ಭೇಟಿ ಕೊಟ್ಟು ಅಂಚೆ ಮತಪತ್ರದ ಮುಖಾಂತರ ಓಟು ಹಾಕುವ ಕಾರ್ಯನ ಪರಿಶೀಲನೆ ಮಾಡಿದೆ. ಈ ಸಂದರ್ಭ ಉಪವಿಭಾಗಾಧಿಕಾರಿ, ಮಡಿಕೇರಿ ವಿಧಾನಸಭಾ ಕ್ಷೇತ್ರದ ಚುನಾವಣಾಧಿಕಾರಿ ಸೇರಿದಂಗೆ ನಗರಸಭೆ ಪೌರಾಯುಕ್ತರು ಮತ್ತು ಅಧಿಕಾರಿಗ ಹಾಜರಿದ್ದು ವಿಧಾನಸಭಾ ಚುನಾವಣೆಯ ಬಗ್ಗೆಲಿ ಮತದಾರರ ಶಿಕ್ಷಣ ಮತ್ತು ಜಾಗೃತಿ ಕಾರ್ಯಕ್ರಮದಡಿಲಿ ಕೊಡಗು ಜಿಲ್ಲಾಡಳಿತ, ಜಿಲ್ಲಾ ಸ್ವೀಪ್ ಸಮಿತಿ ಮತ್ತು ಸ್ತ್ರೀ ಶಕ್ತಿ ಒಕ್ಕೂಟಗಳ ಕಡೆಯಿಂದ ಮಡಿಕೇರಿನ ಗಾಂಧಿ ಮೈದಾನದಲ್ಲಿ ಇಂದು ರಂಗೋಲಿ ಬಿಡಿಸುವ ಪೈಪೋಟಿ ನಡೆದು ಜಿಲ್ಲಾ ಸ್ವೀಪ್ ಸಮಿತಿನ ಅಧ್ಯಕ್ಷರು ಹಂಗೆ ಜಿಲ್ಲಾ ಪಂಚಾಯಿತಿ ಸಿಇಒ ಡಾಕ್ಟರ್ ಎಸ್ ಆಕಾಶ್ನವು ರಂಗೋಲಿ ಪೈಪೋಟಿಗೆ ಚಾಲನೆ ಕೊಟ್ಟು ವಿಧಾನಸಭೆ ಚುನಾವಣೆನ ಜಿಲ್ಲಾ ರಾಯಭಾರಿ ಹಂಗೆ ವಿಶೇಷ ಚೇತನರೂ ಆಗಿರುವ ಎಸ್ಕೆ ಈಶ್ವರಿನವು ಸೇರಿದಂಗೆ 30ಕ್ಕಿಂತ ಜಾಸ್ತಿ ಹೆಣ್ಣು ಜನ ರಂಗೋಲಿ ಪೈಪೋಟಿಲಿ ಭಾಗವಹಿಸಿದ್ದು 18 ವರ್ಷದೊಳಗಿನ ಮಕ್ಕಳ ಪೈಪೋಟಿಲಿ ಮಡಿಕೇರಿನ ಮಾನ್ವಿ ಸುರುಣ ಇನಾಂ, ಮೋಕ್ಷಿತ 2ನೇ ಮತ್ತು ರೀಕ್ಷಿತ 3ನೇ ಇನಾಂ ಪಡ್ಕೊಂಡ್ರೆ 18 ವರ್ಷದ ಮೇಲಿನವರಲ್ಲಿ ಗಾಳಿಬೀಡಿನ ಸುಷ್ಮಿತಾ ಸುರುಣ ಇನಾಂ, ರಿವ್ಯಾ ಎಂಎಂ 2ನೇ ಇನಾಂ ಪಡ್ಕೊಂಡು ಕೊಡಗು ಗೌಡ ಫುಟ್ಬಾಲ್ ಅಸೋಸಿಯೇಷನ್ ಮತ್ತು ಪಾನತಲೆ ಕುಟುಂಬಸ್ಥರ ಕೂಡುಕೂಟಲಿ ಮರಗೋಡು ಸರಕಾರಿ ಪ್ರಾಥಮಿಕ ಶಾಲೆನ ಆಟದ ಬಾಣೆಯಲ್ಲಿ ನಡೀತಿರುವ 2ನೇ ವರ್ಷದ ಫುಟ್ಬಾಲ್ ಪೈಪೋಟಿನ ಇಂದಿನ ಫೈನಲ್ಲಿ ಬೊಳ್ಳೂರು ತಂಡ ಸುರುಣ ಸ್ಥಾನ ಪಡ್ಕೊಂಡು ಗೆದ್ದು ಪಾನತಲೆ ಕುಟುಂಬ ತಂಡ 2ನೇ ಸ್ಥಾನ, ಮುಕ್ಕಾಟಿ ಕುಟುಂಬ 3ನೇ, ಹಂಗೆ ಕಾಂಗೀರ ಕುಟುಂಬದವು 4ನೇ ಸ್ಥಾನ ಪಡ್ಕೊಂಡು ನಾಪೋಕ್ಲು ಹತ್ತಿರದ ಚಿರಿಯಪರಂಬುನ ಜನರಲ್ ಕೆಎಸ್ ತಿಮ್ಮಯ್ಯ ಆಟದ ಬಾಣೆಯಲ್ಲಿ ನಡೀತಿರುವ ಬಾಳೆಯಡ ಕ್ರಿಕೆಟ್ ಕಪ್ 2023ರ ಇಂದಿನ ಆಟಲಿ ಪಚ್ಚಾರಂಡ, ಮಾಳೆಯಂಡ, ಚಂಗುಲಂಡ, ಪಂದ್ಯಂಡ, ಪುಗ್ಗೇರ, ಅಳಮೇಂಗಡ, ಅಣ್ಣಾಳಮಾಡ, ಬಿರುನಾಣಿ, ದೇಯಂಡ, ಚೇರಮಂದಂಡ, ಮಾಚಮಾಡ, ಬಾಚಿನಾಡಂಡ ಮತ್ತು ಮೀದೇರಿರ ಕುಟುಂಬದವು ಗೆದ್ದು ಮುಂದಿನ ಸುತ್ತಿಗೆ ಬಂದಳು. 5ನೇ ಕ್ಲಾಸ್ ಪಾಸಾದ ಅಲ್ಪಸಂಖ್ಯಾತರ ಸಮುದಾಯದ ಸಿಖ್, ಬೌದ್ಧ, ಜೈನ್, ಕ್ರಿಶ್ಚಿಯನ್, ಮುಸ್ಲಿಂ, ಪಾರ್ಸಿ ಮತ್ತು ಪರಿಶಿಷ್ಟ ವರ್ಗ ಜಾತಿನ ವಿದ್ಯಾರ್ಥಿಗಳಿಗೆ 2023-24ನೇ ಸಾಲಿಗೆ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆನ ಕಡೆಯಿಂದ ಕುಶಾಲನಗರಲ್ಲಿ ನಡೆಸುತ್ತಿರುವ ಮೌಲಾನಾ ಆಜಾದ್ ಮಾದರಿ ಶಾಲೆಯಲ್ಲಿ 6ನೇ ಕ್ಲಾಸ್ ಪ್ರವೇಶಕ್ಕೆ ಅರ್ಜಿ ಕರೆದಳು. ಅರ್ಜಿನ ಹೆಚ್ಚಿನ ಮಾಹಿತಿ ಬೇಕರೆ ಮೌಲಾನಾ ಆಜಾದ್ ಮಾದರಿ ಶಾಲೆ ಕುಶಾಲನಗರ ಅಥವಾ ತಾಲೂಕು ವಿಸ್ತರಣಾಧಿಕಾರಿ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ಕೊಡಗು ಜಿಲ್ಲೆ ಮಡಿಕೇರಿ ಇಲ್ಲಿಂದ ಪಡ್ಕಣಕ್ಕೆ. ವಿಧಾನಸಭಾ ಚುನಾವಣೆಯ ಬಗ್ಗೆಲಿ ಕೇಂದ್ರ ಚುನಾವಣಾ ಆಯೋಗದ ನಿರ್ದೇಶನದಂಗೆ ಕೊಡಗು ಜಿಲ್ಲೆನ 2 ವಿಧಾನಸಭಾ ಕ್ಷೇತ್ರದಲ್ಲಿ ಸಖಿ, ಸಾಂಪ್ರದಾಯಿಕ, ವಿಶೇಷಚೇತನ ಸ್ನೇಹಿ, ಯುವ ವೋಟರ್ಸ್ ಮತಗಟ್ಟೆಗಳನ್ನ ಗುರುತು ಮಾಡಿದ್ದು ಮಡಿಕೇರಿ ಮತ್ತು ವಿರಾಜಪೇಟೆಯ ಆಯ್ದ ಮತಗಟ್ಟೆಗಳಲ್ಲಿ ಸಖಿ ಮತಗಟ್ಟೆಗ ಮತ್ತು ಮಡಿಕೇರಿನ ಸಂತ ಮೈಕಲರ ಶಾಲೆಯಲ್ಲಿ ಮತ್ತು ವಿರಾಜಪೇಟೆಯ ಸೇಂಟ್ ಆ್ಯನ್ಸ್ ಶಾಲೆಯಲ್ಲಿ ವಿಶೇಷಚೇತನ ಸ್ನೇಹಿ ಮತಗಟ್ಟೆ, ಕುಶಾಲನಗರ ಮತ್ತು ಅರ್ಜಿ ಗ್ರಾಮಲ್ಲಿ ಯುವ ಮತದಾರರ ಮತಗಟ್ಟೆ, ಹಾಗೆ ತಿತಿಮತಿ ಹೈಸ್ಕೂಲ್, ನಾಗರಹೊಳೆ ಸರ್ಕಾರಿ ಆಶ್ರಮ ಶಾಲೆಗಳಲ್ಲಿ ಸಾಂಪ್ರದಾಯಿಕ ಮತಗಟ್ಟೆ ಅಂತ ಗುರುತು ಮಾಡೋಳು ಅಂತ ಜಿಲ್ಲಾ ಪಂಚಾಯತ್ ಸಿಇಒ ತಿಳಿಸೋಳು. ಇಲ್ಲಿಗೆ ಸುದ್ದಿ ಜೊಂಪೆ ಮುಕ್ತ. ಸುದ್ದಿ ಜಂಪೆ ಪ್ರಸಾರವಾಯಿತು. ಪ್ರಾಯೋಜಕರು ಶ್ರೀ ರಾಜರಾಜೇಶ್ವರಿ ಆಂಗ್ಲ ಮಾಧ್ಯಮ ಶಾಲೆ ಕೊಟ್ಟೂರು ಚೇರಂಬಾಣೆ. ಬೀರುಗಳ ಚೆಪ್ಪುಡಿಕೊಲ್ಲಿ ಶ್ರೀ ಪಾಲ್ಪಾರ್ ಚಾಮುಂಡೇಶ್ವರಿ ವಿಷ್ಣುಮೂರ್ತಿ ದೇವಸ್ಥಾನದ ವಾರ್ಷಿಕೋತ್ಸವ ಮೇ 2 ರಿಂದ ಮೇ 9 ರವರೆಗೆ ನಡೆಯಲಿದೆ. ಭಕ್ತಾದಿಗಳೆಲ್ಲ ಆಗಮಿಸಿ ದೇವರ ಕೃಪೆಗೆ ಪಾತ್ರರಾಗುವಂತೆ ಚಕ್ಕೆರ ಸುಬ್ಬಯ್ಯ ಕುಟುಂಬಸ್ಥರು ಮತ್ತು ಬಂಧು ಮಿತ್ರರು ಕೋರಿದ್ದಾರೆ. ಅಂದದ ರೂಪಿಗೆ ಚಂದದ ವಿನ್ಯಾಸ, ಕೊಡಗಿನ ದಕ್ಷಿಣ ಕನ್ನಡದ ಸಾಂಪ್ರದಾಯಿಕ ಚಿನ್ನಾಭರಣಗಳಿಗಾಗಿ ಶಾರದಾ ಜುವೆಲ್ಲರ್ಸ್ ಆಪೋಸಿಟ್ ಆಂಜನೇಯ ಟೆಂಪಲ್, ಅರಸ್ ರೋಡ್, ಮೈಸೂರು. ಕೊಡಗಿನ ಹೆಸರಾಂತ ಭಾರತೀಯ ರೇಡಿಯೋ ಹೌಸ್ ಇದೀಗ ಮಡಿಕೇರಿಯ ಗಣಪತಿ ಸ್ಟ್ರೀಟ್ ನಲ್ಲಿ 0% ಇಂಟ್ರೆಸ್ಟ್ ನಲ್ಲಿ ಸುಲಭ ಕಂತಿನ ಇಎಂಐ ಮೂಲಕ ಪ್ರಸಿದ್ಧ ಬ್ರಾಂಡೆಡ್ ಕಂಪನಿಗಳ ಎಲೆಕ್ಟ್ರಾನಿಕ್ಸ್ ಹಾಗೂ ಹೋಮ್ ಅಪ್ಲಯನ್ಸಸ್ ನಿಮಗೆ ಲಭ್ಯ. ಭಾರತೀಯ ರೇಡಿಯೋ ಹೌಸ್, ಗಣಪತಿ ಸ್ಟ್ರೀಟ್, ಮಡಿಕೇರಿ, ಮೇನ್ ರೋಡ್, ಗೋಣಿಕೊಪ್ಪಲು. ಟೂತಾ ಸೈಂಟ್ ಆಪಾಸ್ ಎಲೆಕ್ಟ್ರಾನಿಕ್ಸ್ ನಲ್ಲಿ ಪ್ರಸಿದ್ಧ ಬ್ರಾಂಡೆಡ್ ಕಂಪನಿಯಾದ ರೇಮಂಡ್ಸ್ ನ ಬ್ಲಾಂಕೆಟ್, ಬೆಡ್ ಶೀಟ್, ಟವಲ್, ಕಾರ್ಪೆಟ್, ಪಿಲ್ಲೋಸ್ ಲಭ್ಯ. ಬ್ರಾಂಡೆಡ್ ಕಂಪನಿಗಳ ಕೈ ಗಡಿಯಾರಗಳು ಡಿಸ್ಕೌಂಟ್ ರೇಟ್ ನಲ್ಲಿ. ಟೂತಾ ಸೈಂಟ್ ಆಪಾಸ್ ಎಲೆಕ್ಟ್ರಾನಿಕ್ಸ್, ವಿರಾಜಪೇಟೆ. ಮಾದಾಪುರ 30 ಕಿಲೋ ಗ್ರಾಮ್ ಹತ್ರ ಶ್ರೀ ಭದ್ರಕಾಳಿ ಪಿಂಜ ಮಾದೇವಡ ನಮ್ಮೆರ ಮಾರಿಪತ್ಲ. ನಾಳೆ ತಿಂಗಳಾಚೆ ನಡುಪಾದ್ರೆ 1 ಗಂಟೆಗೆ ಚೆರಿಯ ಮಕ್ಕಡ ಮಂಡೆಮುಡಿ ಪರಕೆ ಕೊಂಬಾಟ್ ಚೌಲಿಯಾಟ್ ದಂಡಾಂಗ ಚೌವಾಚೆ ಮಧ್ಯಾಹ್ನ 1 ಗಂಟೆಗೆ ಎತ್ತು ಪೋರಾಟ ಕೊಂಬಾಟ್ ಚೌಲಿಯಾಟ್ ದೇವಡ ಕಾಲ್ತರ ನಮ್ಮೆ. ಮೂಂದಾಂಗ 14 ಮಧ್ಯಾಹ್ನ 1 ಗಂಟೆಗೆ ಶ್ರೀ ಮಹಾದೇವಡ ನಮ್ಮೆ ಚೌಲಿಯಾಟ್ ಮಹಾಪೂಜೆ ಮಂಗಳಾರತಿ ನಡ್ಪ. ದಂಡು ದಿನ ಭಕ್ತಾದಿಯೆಲ್ಲ ಬಂತು ದೇವಡ ಆಶೀರ್ವಾದ ಪಡೆದೋಣ. 30 ಕಿಲೋ ಗ್ರಾಮ್ ಹತ್ರ ತಕ್ಕ ಮುಖ್ಯಸ್ಥಂಗ ಅಧ್ಯಕ್ಷ ಆಡಳಿತ ಮಂಡಳಿಕಾರ ಪಿಂಜ ಊರುಕಾರ ಕಟ್ಟಣಿತ. ಕುಶಾಲನಗರದ ಪ್ಯಾರಾಮೆಡಿಕಲ್ ಕಾಲೇಜಿನಲ್ಲಿ ಇತ್ತೀಚೆಗೆ ಅತ್ಯಂತ ಬೇಡಿಕೆಯಲ್ಲಿರುವ ಡಿಪ್ಲೊಮಾ ಇನ್ ಮೆಡಿಕಲ್ ಲ್ಯಾಬ್ ಟೆಕ್ನಾಲಜಿ, ಆಪ್ಟಮಾಲಜಿ ಟೆಕ್ನಾಲಜಿ ಕೋರ್ಸ್ಗಳಿಗೆ ಪ್ರವೇಶಾತಿ ಪ್ರಾರಂಭಗೊಂಡಿದೆ. ವಿದ್ಯಾರ್ಹತೆ ಎಸ್ಎಸ್ಎಲ್ಸಿ, ಪಿಯುಸಿ ಪಾಸ್. ಅಡ್ಮಿಷನ್ಗಾಗಿ ಸಂಪರ್ಕಿಸಿ ವಿದ್ಯಾರ್ಥಿ ಪ್ಯಾರಾಮೆಡಿಕಲ್ ಕಾಲೇಜು, ಆಕ್ಸಿಸ್ ಬ್ಯಾಂಕ್ ಹಿಂಭಾಗ, ಕುಶಾಲನಗರ. ಕಾಲ್ 9480003514. ಸಂಬಂಧಗಳ ಮೌಲ್ಯ ವೃದ್ಧಿಯಾಗುವುದು ಮದುವೆಯ ಮೂಲಕ. ವಿವಾಹ ಸಮಾರಂಭಗಳಿಗೆ ಮೆರುಗು ನೀಡುತ್ತಿದೆ ಸೆಂಚುರಿಯ ವಸ್ತ್ರ ವೈವಿಧ್ಯತೆಗಳು. ಸೆಂಚುರಿ ಫ್ಯಾಷನ್ ಸಿಟಿ ಇರಿಟ್ಟಿ. ಕೂರ್ಗ್ ಇನ್ಸ್ಟಿಟ್ಯೂಟ್ ಆಫ್ ಪಿಯು ಕಾಲೇಜ್ ಪೊನ್ನಪೇಟೆ. ಇಲ್ಲಿ ಪಿಯು, ಪಿಸಿಎಂಸಿ ಮತ್ತು ಪಿಸಿಎಂಬಿ ವಿಭಾಗಗಳಿಗೆ ದಾಖಲಾತಿ ಪ್ರಾರಂಭಗೊಂಡಿದೆ. ವಿಶೇಷ ಅವಕಾಶಗಳು, ಸ್ಪರ್ಧಾತ್ಮಕ ಪರೀಕ್ಷೆಗಳಾದ ಜೆಇಇ, ಸಿಇಟಿ, ನೀಟ್, ಕೆವಿಪಿವೈ, ಎಐಟ್ರಿಪಲ್ಇ, ರಾಷ್ಟ್ರೀಯ ಅರ್ಹತಾ ಪರೀಕ್ಷೆಗಳಲ್ಲಿ ನಮ್ಮ ವಿದ್ಯಾರ್ಥಿಗಳು ಅತ್ಯುತ್ತಮ ರ್ಯಾಂಕ್ ಗಳಿಸುವಲ್ಲಿ ಯಶಸ್ವಿಯಾಗಿದ್ದು ಇಂಟಿಗ್ರೇಟೆಡ್ ಕೋಚಿಂಗ್ ನೀಡಲಾಗುವುದು. ವಿದ್ಯಾರ್ಥಿ ವಿದ್ಯಾರ್ಥಿನಿಗೆ ಸುವ್ಯವಸ್ಥಿತ ಹಾಸ್ಟೆಲ್ ವ್ಯವಸ್ಥೆ, ಜೊತೆಗೆ ಜಿಲ್ಲೆಯ ಪ್ರಮುಖ ಸ್ಥಳಗಳಿಂದ ಕಾಲೇಜು ಬಸ್ ವ್ಯವಸ್ಥೆಯೂ ಇದೆ. ಮಾಹಿತಿಗಾಗಿ ಸಂಪರ್ಕಿಸಿ 9611555547. ನಿಮ್ಮ ನೆಚ್ಚಿನ ಶ್ಕೋಡಾ ಪ್ರಸ್ತುತ ಪಡಿಸುತ್ತಿದೆ ಹೊಸ ಶ್ಕೋಡಾ ಕುಶಾಕ್ ಆನೆಕ್ಸ್ ಎಡಿಷನ್. ಇದು ಶ್ಕೋಡಾ ಇಂಡಿಯಾದ 2.0 ಪ್ಲಾನ್ ಅಡಿಯಲ್ಲಿ ಲಾಂಚ್ ಆಗಿರೋ ಫಸ್ಟ್ 5-star NCAP ರೇಟೆಡ್ ಕಾಂಪ್ಯಾಕ್ಟ್ SUV. ಕುಶಾಕ್ ಆನೆಕ್ಸ್ ಎಡಿಷನ್ ಈಗ 1 liter ಟರ್ಬೊ ಪೆಟ್ರೋಲ್ ಇಂಜಿನ್ ಒಂದಿಗೆ, LED ಹೆಡ್ಲ್ಯಾಂಪ್ಸ್ ವಿತ್ DRL, ಡ್ಯುಯಲ್ ಟೋನ್ ಇಂಟೀರಿಯರ್, ರೇರ್ ವೈಪರ್ ಅಂಡ್ ಡಿಫಾಗರ್, ಆಟೋಮೆಟಿಕ್ ಕ್ಲೈಮೇಟ್ ಕಂಟ್ರೋಲ್, ರಿವರ್ಸ್ ಪಾರ್ಕಿಂಗ್ ಸೆನ್ಸರ್ ಮತ್ತು ಇನ್ನಷ್ಟು ಆಕರ್ಷಕ ಫೀಚರ್ಸ್ ನೊಂದಿಗೆ. ಬೆಲೆ ಕೇವಲ 12.39 lakhs ನಿಂದ ಆರಂಭ. ಫಾರ್ ಬುಕಿಂಗ್ಸ್ ಅಂಡ್ ಟೆಸ್ಟ್ ಡ್ರೈವ್ ವಿಸಿಟ್ ಪ್ಯಾಲೇಸ್ ಕೋಡಾ, ಸರಸ್ವತಿಪುರಂ ನೆಕ್ಸ್ಟ್ ಟು ವೆಸ್ಟ್ ಸೈಡ್ ಅಂಡ್ ಕೂರ್ಗಲ್ಲಿ ನಿಯರ್ ಎಕ್ಸೆಲ್ ಪಬ್ಲಿಕ್ ಸ್ಕೂಲ್, ಮೈಸೂರು. ಕಂಡೀಷನ್ ಅಪ್ಲೈ. ರೀ, ನಮ್ ಈ ಆನಿವರ್ಸರಿಗೆ ನಿಮ್ಗೆ ಹೊಸ ಡ್ರೆಸ್, ಸೂಟ್, ಬ್ಲೇಸರ್ ಪ್ರೆಸೆಂಟ್ ಮಾಡ್ಬೇಕು ಅಂತ ಇದ್ದೀನಿ, ಎಲ್ಲಿ ಪರ್ಚೇಸ್ ಮಾಡೋಣ? ನೀನು ಕೊಡ್ಸೋದಾದ್ರೆ ವಿರಾಜ್ ಪೇಟೆಯ ರೇಮಂಡ್ ಶಾಪ್ ಇಂದ ಕೊಡ್ಸು, ಯಾಕಂದ್ರೆ ಅಲ್ಲಿ ಲೇಟೆಸ್ಟ್ ಡಿಸೈನ್ಸ್ ನ ರೇಮಂಡ್ ಡ್ರೆಸ್ ಅಲ್ಲದೆ ಫ್ಯಾಬ್ರಿಕ್ ಕೂಡ ಇದೆ. ನಮಗ್ ಬೇಕಾದ ರೀತಿಲಿ ಬ್ಲೇಸರ್ ಸೂಟ್ಸ್ ರೆಡಿ ಮಾಡಿ ಅಂದ್ರೆ ಸ್ಟಿಚ್ ಕೂಡ ಮಾಡಿ ಕೊಡ್ತಾರೆ. ಆಗ್ಲಿ, ಅಲ್ಲಿಗೆ ಹೋಗೋಣ. ದ ರೇಮಂಡ್ ಶಾಪ್, ನಿಯರ್ ಕೆನರಾ ಬ್ಯಾಂಕ್, ವಿರಾಜಪೇಟೆ. ಮೈಸೂರಿನ ಪ್ರತಿಷ್ಠಿತ ಮೈಕಾ ಕಾಲೇಜಿನಲ್ಲಿ PUC ಕಾಮರ್ಸ್ ಮತ್ತು ಸೈನ್ಸ್, BCOM, BBA, BCA, BCOM ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಕೋರ್ಸ್ಗಳಿಗೆ ಅಡ್ಮಿಷನ್ ಕೌನ್ಸಿಲಿಂಗ್ ಆರಂಭಗೊಂಡಿದೆ. ನಿಮ್ಮ ಮಕ್ಕಳ ಉತ್ತಮ ವಿದ್ಯಾಭ್ಯಾಸ ಮತ್ತು ಭವಿಷ್ಯಕ್ಕಾಗಿ ಇಂದೇ ಕರೆ ಮಾಡಿ 8147810300. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆಕಾಶವಾಣಿ ಮಡಿಕೇರಿ ಸುದ್ದಿ ಸಮಾಚಾರ. ಪ್ರಾಯೋಜಕರು ಇಂಡಿಯಾಸ್ ಲೀಡಿಂಗ್ ಡೆವಲಪರ್ಸ್ ಸೈನ್ ಸಿಟಿ. ಸೈನ್ ಸಿಟಿ ಅರ್ಪಿಸುತ್ತಿದೆ ಸೈನ್ ಸಿಟಿ ನ್ಯೂ ಟೌನ್. ಅಂತಾರಾಷ್ಟ್ರೀಯ ಗುಣಮಟ್ಟದಲ್ಲಿ ಅಭಿವೃದ್ಧಿಪಡಿಸಿದ ಸೈಟ್ಗಳು, ಎಲ್ಲ ಆಧುನಿಕ ಮೂಲಭೂತ ಸೌಕರ್ಯಗಳೊಂದಿಗೆ ಸಿದ್ಧಗೊಂಡಿದೆ. ಪಾರ್ಕ್, ಎಸ್ಟಿಪಿ, ಕ್ಲಬ್ ಹೌಸ್, ಇನ್ಫಿನಿಟಿ ಸ್ವಿಮ್ಮಿಂಗ್ ಪೂಲ್, ನ್ಯಾಷನಲ್ ಹೈವೇಯಿಂದ 100 meters ದೂರದಲ್ಲಿ. ಬ್ಯಾಂಕ್ ಸಾಲ ಸೌಲಭ್ಯ, ವೀಕ್ಷಿಸಿ, ಪರೀಕ್ಷಿಸಿ, ಖರೀದಿಸಿ, ಅದೇ ದಿನ ರಿಜಿಸ್ಟ್ರೇಷನ್ ಮಾಡಿಕೊಳ್ಳಿ. ಕಾಲ್ ಮಾಡಿ 9243002424. ಸುದ್ದಿ ಸಮಾಚಾರ ಓದಿನಳು ಮಂಡುಗೊಂಡ ಹರ್ಷಿತ್ ಪೊನ್ನಪ್ಪ. ಕರ್ನಾಟಕ ವಿಧಾನಸಭೆ ಚುನಾವಣೆ ಮಾರಿಪತ್ತು ಇಕ್ಕಾಕಲೆ 9 ಬಾಯಿತಾನ ಪೆರಿಯಂಗಕ್ಕೆ ಅಂಚೆ ಪತ್ರ ಮೂಲಕ ಮತದಾನ ಮಾಡೋಕೆ ಗುರುತು ಮಾಡಿತ್ತು. ಈಂಡ ಮಾರಿಪತ್ತು May 6 ಮನೆ ಮನೆ ಪೋಯಿತು ಅಂಚೆ ಪತ್ರ ಮೂಲಕ ಮತದಾನ ಮಾಡಿಸಿಡುವ. ಜಿಲ್ಲೆಯಲ್ಲಿ 9 ಬಾಯಿತು ಕಡಿದ ಹೆಂಗ 1992 ಜನ ಅಂಚೆ ಮತದಾನ ಮಾಡೋಕೆ ಮಿನ್ಯಕ್ಕೆ ಬಂತು. ಮಡಿಕೇರಿ ಕ್ಷೇತ್ರದ 1010, ವಿರಾಜಪೇಟೆಯಲ್ಲಿ 9 ಅಂದನೆ ವಿಶೇಷ ಚೇತನಾಂಗ ಮಡಿಕೇರಿ ಕ್ಷೇತ್ರದ 268, ವಿರಾಜಪೇಟೆ ಕ್ಷೇತ್ರದ 214 ಜನ, ಒಟ್ಟು 2474 ಜನ ಅಂಚೆ ಮತಪತ್ರದ ಮೂಲಕ ತಂಗಡ ಹಕ್ಕನ ಚುನಾವಣೆ ಮಾಡುವ. ಭಾರತ ಚುನಾವಣಾ ಆಯೋಗ ಮೇ 10 ಕರ್ನಾಟಕ ವಿಧಾನಸಭೆ ಸಾರ್ವತ್ರಿಕ ಚುನಾವಣೆ ಪ್ರಕ್ರಿಯೆಯಲ್ಲಿ ಮತದಾನ ನಿರ್ಕು ಮಾಡಿತು. ಈ ದಿನದಂದು ರಾಜ್ಯದ ಎಲ್ಲಾ ಕಾರ್ಖಾನೆ, ಅಂಗಡಿ, ವಾಣಿಜ್ಯ ಸಂಸ್ಥೆ, ಪಿನ್ನ ಬೋರೆ ಬೋರೆ ಸಂಸ್ಥೆಯಲ್ಲಿ ಕೆಲಸ ಮಾಡೋ ಕಾರ್ಮಿಕಂಗಕ್ಕೆ 1951 ಪ್ರಜಾಪ್ರತಿನಿಧಿ ಕಾಯ್ದೆರ ಸೆಕ್ಷನ್ 135B ರಡಿಲು, ಪಿನ್ನ ಕೈಗಾರಿಕಾ ಸಂಸ್ಥೆರ ಕಾಯ್ದೆ 1963 ಕಲಂ 3A ಪ್ರಕಾರ ಅರ್ಹ ಮತದಾರಂಗಕ್ಕೆ ಸಂಬಳದ ಕೂಡ ರಜಾ ಘೋಷಣೆ ಮಾಡಿತು. ಸಂವಿಧಾನಾತ್ಮಕ ಹಕ್ಕಾಯ್ತುಳ್ಳ ಮತ ಚಲಾವಣೆ ಮಾಡೋಕ್ಕೆ ಎಲ್ಲಾ ಮಾಲೀಕಂಗ, ಪಿನ್ನ ನಿಯೋಜಕಂಗ, ಅರ್ಹ ಕಾರ್ಮಿಕಂಗಕ್ಕೆ ಮತದಾನ ಮಾಡೋಕ್ಕೆ ಅನುಕೂಲ ಮಾಡಿಕೊಡ್ಕೊಂಡು ತಪ್ಪು ಚೆಂಗಿ ಸಂಬಂಧಪಟ್ಟ ಸಂಸ್ಥೆ ನಿಯೋಜಕಂಗಡ ಮೇಲೆ ನಿಯಮತೋಡೆ ಕಾನೂನು ಕ್ರಮ ಆಡ್ತಾವ ಅಂದು ಕೊಡಗು ಉಪವಿಭಾಗದ ಕಾರ್ಮಿಕ ಅಧಿಕಾರಿ ಹೆಂಗ ಅರಚಿಡಿತು. 2023-24 ಅಲ್ಪಸಂಖ್ಯಾತಂಗಡ ಕಲ್ಯಾಣ ಇಲಾಖೆ ರಾಧನಿರಂಜ ಕುಶಾಲ್ ನಗರದ ಕಾರ್ಯನಿಸಿಂಡುಳು ಮೌಲಾನಾ ಆಜಾದ್ ಸ್ಕೂಲ್ರ 6 ಕ್ಲಾಸ್ಗೆ ಬಣ್ಣೆ ಪ್ರವೇಶಕ್ಕೆ ಅರ್ಜಿ ಹಾಕಿತು. ಅಲ್ಪಸಂಖ್ಯಾತ ಸಮುದಾಯತ್ರ ಸಿಖ್, ಬೌದ್ಧ, ಜೈನ, ಕ್ರಿಶ್ಚಿಯನ್, ಮುಸ್ಲಿಂ, ಪಿನ್ನ ಪಾರ್ಸಿಗೆ ಶೇಕಡ 75%, ಪಿನ್ನ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗ ಪಿನ್ನ ಬೋರೆ ಬೋರೆ ಬಯತುಳ ವರ್ಗಕಾರಕ್ಕೆ ಶೇಕಡ 25% ಸೀಟ್ ಇಪ್ಪ, ಬಣ್ಣೆ ಶಿಕ್ಷಣದ ಸೌಲಭ್ಯ ಇಪ್ಪ, 5 ಕ್ಲಾಸ್ ಪಾಸಾನ ವಿದ್ಯಾರ್ಥಿಯ ಅರ್ಜಿ ಒಪ್ಪು ಚುಡಲು ಅವರ ಮಾಹಿತಿಗೆ ಅಲ್ಪಸಂಖ್ಯಾತಂಗಡ ಕಲ್ಯಾಣ ಇಲಾಖೆ